ಆಕಾಶವಾಣಿ ಕಾರವಾರ. ಆಕಾಶವಾಣಿ ಕಾರವಾರ ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಈಗ ಕೇಳಿ, ಬಾಳೆ ಬೇಸಾಯ ಮತ್ತು ತಾಜಾ ಜೇನು ಮಾರಾಟ ಈ ಕುರಿತು ಯಲ್ಲಾಪುರ ತಾಲೂಕಿನ ಬೆಳಗೆರೆ ಗ್ರಾಮದ ಗಣಪತಿ ಸುಬ್ರಾಯ್ ಅಡಿಕೆ ಸರ್ ಅವರೊಡನೆ ಸಂದರ್ಶನ. ಕೇಳುಗರೆ, ಇವತ್ತು ನಾವು ಯಲ್ಲಾಪುರ ತಾಲೂಕು ಬೆಳಗೆರೆ ಗ್ರಾಮದ ಗಣಪತಿ ಸುಬ್ರಾಯ ಅಡಿಕೆ ಸರ ಇವರ ಜೊತೆಗಿದ್ದೀವಿ. ಇವರು ಮೂಲತಃ ಕೃಷಿಕರು, ಸಾಕಷ್ಟು ವೈವಿಧ್ಯಮಯವಾದಂತಹ ಒಂದು ಬೆಳೆಗಳನ್ನ ಬೆಳೀತಾ ಇರುವಂತವರು. ಅಡಿಕೆ, ಬಾಳೆ, ಭತ್ತದ ಕೃಷಿ, ಒಂದು ಕಾಲದಲ್ಲಿ ಕಬ್ಬಿನ ಕೃಷಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಹಾಗೆಯೇ ಜೇನು ಕೃಷಿಯಲ್ಲೂ ಕೂಡ ಆಸಕ್ತಿಯಿಂದ ತೊಡಗಿಸಿಕೊಂಡಂಥವರು. ಇವರ ಕೃಷಿ ಅನುಭವವನ್ನು ನಾವು ಇವತ್ತು ಕೇಳೋಣ. ನಮಸ್ಕಾರ ಗಣಪತಿ ಸುಬ್ರಾಯ ಅಡಿಕೆ ಸರ್ ಅವರೇ. ನಮಸ್ಕಾರ. ಈ ಬಾಳೆ ಕೃಷಿಯನ್ನ ಪ್ರತ್ಯೇಕವಾಗಿ ಮಾಡುವುದಿದ್ರೆ ಹೇಗೆ? ಇದು ಒಂದು ಆರ್ಥಿಕವಾಗಿ ಲಾಭದಾಯಕವಾದಂತಹ ಒಂದು ಬೆಳೆ ಹೌದಾ? ಹೇಗೆ ಪ್ರತ್ಯೇಕವಾಗಿಯೇ ಮಾಡುದಿದ್ರೆ ಅಂದ್ರೆ, ಟಿಶ್ಯೂಕಲ್ಚರ್ ಗಿಡ ತರಿಸಿದ್ವಿ ನಾವು. ಟಿಶ್ಯೂಕಲ್ಚರ್ ತರಿಸಿ ಅದಕ್ಕೆ ಸಾವಯವ ಗೊಬ್ಬರ, ಅಂದ್ರೆ ನಾನು ಕುರಿ ಗೊಬ್ಬರ ಯೂಸ್ ಮಾಡಿದ್ದೆ ಅದಕ್ಕೆ. ಅದ ನಂತರ ಸ್ವಲ್ಪ ಪ್ರಮಾಣದಲ್ಲಿ ರಾಸಾಯನಿಕನೂ ಹಾಕ್ಬೇಕಾಗ್ತದೆ ಅಂತ ಹೇಳಿದ್ರು ನಮ್ಗೆ ಆಕ್ಚುಲಿ ಸಜೆಷನ್ ಮಾಡಿದವರು ಸಿರ್ಸಿ ವಿ ಎಂ ಹೆಗ್ಡೆ, ಡಾಕ್ಟರ್ ವಿ ಎಂ ಹೆಗ್ಡೆ ಅಂತೇಳಿ ಅವರು. ಅವರು ಇದಕ್ಕೆ ಫರ್ಟಿಲೈಸರ್ ಯೂಸ್ ಮಾಡಲೇಬೇಕು, ಇಲ್ಲದ್ರೆ ಬೆಳೆಯಲಿಕ್ಕೆ ಕಷ್ಟ ಅಂತ ಹೇಳಿದ್ರು, ಅದು ತೂಕ ಬರಲಿಕ್ಕೆ ಅಂತೇಳಿ. ಹಾಗಾಗಿ ಅವ್ರ ಸಜೆಷನ್ ಪ್ರಕಾರ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಒಂದು 10% ರಾಸಾಯನಿಕನ ಒದಗಿಸಿದ್ವಿ. ಅದಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಸಾವಯವನೇ. ಈಗ ಸಾಂಪ್ರದಾಯಿಕವಾಗಿ ಬೆಳೆಯುವಂತಹ ಒಂದು ಈ ಏಲಕ್ಕಿ ಬಾಳೆ ಅಥವಾ ಒಂದು ಪುಟ್ಟಬಾಳೆ ಅಂತ ಹೇಳ್ತೀವಲ್ಲ, ಅದಕ್ಕೆ ಹೋಲಿಸಿ ನೋಡಿದ್ರೆ ನೀವು ಬೆಳೀತಾ ಇರುವಂತಹ ಒಂದು ಈ ಕ್ಯಾವೆಂಡಿಶ್ ಅಥವಾ G9 ಎನ್ನುವಂತಹ ಒಂದು ತಳಿ, ಏನಿದ್ರ ವಿಶೇಷತೆ? ಅದ್ರ ವಿಶೇಷತೆ ಅಂದ್ರೆ, ನಾವು ಅದರಲ್ಲಿ ಮುಂದೆ ಅಡಿಕೆ ಪರಿವರ್ತನೆ ಆಗಿದೆ. ಅಡಿಕೆಗೆ ನಮ್ಮಲ್ಲಿ ಸಾಂಪ್ರದಾಯಿಕವಾಗಿ ನೆರಳಬೇಕಂತೇಳಿ ಒಂದು ಹಿಂದಿನಿಂದ ಹೇಳ್ತಾರೆ, ಸಣ್ಣ ಗಿಡ ನೆಡುವಾಗಾದ್ರೆ ಆ ನೆರಳಿನ ಸಲುವಾಗಿ ಒಂದು. ಎರಡನೇದಾಗಿ ಬಾಳೆ ನಾವು 9 ಅಡಿ 9 ಅಡಿ ಹಾಕೋದ್ರಿಂದ, G9 ಬಾಳೆ ಹಾಕೋದ್ರಿಂದ ಅದ್ರ ಬೇರು ಈ ಸಾಧಾ ಸಾಮಾನ್ಯ ಬಾಳೆಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ನೆಲದಲ್ಲಿ ಹೋಗ್ತದೆ ಅದು. ಅದೊಂದು ಕಾರಣ. ಎರಡನೇದಾಗಿ ಕೊನೆಗೆ ತೂಕ ಜಾಸ್ತಿ ಬರ್ತದೆ, ಅದು ದೊಡ್ಡ ಕೊನೆ, ರೇಟ್ ಕಡಿಮೆ ಇರ್ತದೆ. ಇದ್ರಲ್ಲ ಬಾಳೆ ಬೇರು ಜಾಸ್ತಿ ಹೋಗೋದ್ರಿಂದ ಇದರಲ್ಲಿ ಎಲ್ಲ ನೆಲವನ್ನು ಸ್ವಲ್ಪ ಗೊಬ್ಬು ಮಾಡ್ತದೆ ಅಂತ ಹೇಳಿದ್ರು ಅವರು. ನಾನು ಇದು ಫಸ್ಟ್ ಹಾಕ್ತಿದ್ದು, ಪ್ರಯೋಗ ಮಾಡಿ ನೋಡುವ ಅಂತ ಹೇಳಿ ಅನಿಸ್ತು ನನಗೆ, ಅದೊಂದು ಯಾಕೆ ಕಡಿಮೆ ನಮ್ದು ಅಂತೇಳಿ ಮಾಡಿದ್ದೇವೆ. ಅದರಿಂದ ಅಂದ್ರೆ ಈಗ ಸಾಂಪ್ರದಾಯಿಕವಾಗಿ ಬಳಕೆ ಮಾಡುವಂತಹ ಈ ಕಂದುಗಳ ಬದಲಿಗೆ ನೀವು ಟಿಶ್ಯೂ ಕಲ್ಚರ್ ಗಿಡವನ್ನು ಆಯ್ಕೆ ಮಾಡಿಕೊಂಡಿದ್ರಿ, ಏನಿದ್ರ ವಿಶೇಷತೆ? ಕಂದುಗಳನ್ನ ಆಯ್ಕೆ ಮಾಡಿದ್ರೆ ನಮ್ಗೆ ಈ ಲೇಬರ್ ಸಮಸ್ಯೆ, ಬೇರೆ ಕಡೆಗೆ ಹೋಗಿ ತೋಟದಲ್ಲಿ ಹೋಗಿ ತರೋದು ಅಂದ್ರೆ, ಈಗ ಜನರಿಗೆ ಆಳುಗಳ ಸಮಸ್ಯೆ ಇರೋದ್ರಿಂದ ಅದು ಬಹಳ ಕಷ್ಟ ಅದು. ಯಾಕಂದ್ರೆ ರೇಟ್ನಲ್ಲೂ ಒಂದೇ ಬೀಳ್ತದೆ, ನಮ್ಗೆ ಕಡಿಮೆ ಆಗುದಿಲ್ಲ. ಇದು ಸಣ್ಣ ಸಸಿ ನಮ್ಗೆ ಮನೇಲಿ ಇಲ್ಲ ಡೆಲಿವರಿ ಕೊಡ್ತಾರೆ, ಮತ್ತೆ ಒಂದೇ ಸರ್ತಿ ಕಟಾವಾಗಿ ಬರ್ತದೆ ಎಲ್ಲದು, ಒಂದ್ ತಿಂಗಳದಲ್ಲೂ ಕಟಾವಾಗಿ ಬರ್ತದೆ ಅಂತ ಹೇಳಿದ್ರು. ಸ್ವಲ್ಪ ಹೆಚ್ಚು ಕಮ್ಮಿ ಬರ್ಬೋದು, ಅದಕ್ಕೆ ನಾವು ಹೊಸದಾಗಿ ಆಗಿದ್ರಿಂದ ಗೊತ್ತಿಲ್ಲ ನಮ್ಗೆ ಇನ್ನು. ಅದೊಂದು ಕಾರಣದಿಂದ ರೇಟ್ನಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ, ಕಟಾವಿನಲ್ಲಿ ಒಂದೇ ಸರ್ತಿಗೆ ಬರ್ತದೆ, ಇಲ್ಲ ಒಂದೇ ತರ ಕೊನೆ ಬರ್ತದೆ ಅಂತೇಳಿ ಹಾಕಿದೀವಿ ಅದನ್ನೇ. ಈಗ ನೀವು ಟಿಶ್ಯೂ ಕಲ್ಚರ್ ಗಿಡವನ್ನು ತರುವಂತ ಒಂದು ಸಂದರ್ಭದಲ್ಲಿ ಅದು 1.25 ಅಡಿ 1 ಫೀಟ್ ಉದ್ದ ಇರ್ತದೆ. ಹೌದು, ಅದನ್ನ ನಾಟಿ ಮಾಡೋದಕ್ಕೆ ಒಂದು ಪೂರ್ವ ಸಿದ್ಧತೆ ಅಂದ್ರೆ ಏನೇನು ಮಾಡಬೇಕಾಗ್ತದೆ? ಮೊದಲು ಗುಂಡಿ ತೆಕ್ಕೊಂಡಿದ್ವಿ, ಗುಂಡಿ ತೆಗೆದು ಸಾವಯವ 9x9 9 ಫೀಟ್ ನಾವು ಅಡಿಕೆ ಹಾಕೋದ್ರ ಸಲುವಾಗಿ ಅಷ್ಟಕ್ಕೆ ಹಾಕಿದ್ವಿ. ಇನ್ನು ಅದು 13 ಫೂಟಿಗೆ ಅಡಿಕೆ ಹಾಕಿದಾಗ ಕ್ರಾಸ್ 12 ಫೂಟ್ ಬರೋಣ, 13 ಫೂಟ್ ಅಡಿಕೆ ಹಾಕಿದಾಗ ಎರಡು ಹಾಕಿದವರು ಇದ್ದಾರೆ ಅದರಲ್ಲಿ. ಅದು ಡೆನ್ಸಿಟಿ ಸ್ವಲ್ಪ ಜಾಸ್ತಿ ಆಗ್ತದೆ, ಗಿಡ ಜಾಸ್ತಿ ಹಿಡಿತದೆ, ಕೊನೆ ಬರ್ತದೆ. ಆದ್ರೆ ಜಾಸ್ತಿ ಡೆನ್ಸಿಟಿ ಆದ ಕೂಡಲೇ ಕೊನೆ ಸ್ವಲ್ಪ ಸಣ್ಣ ಬರ್ಬೋದು ಅಂತೇಳಿ ಒಂದು ಲೆಕ್ಕಾಚಾರದಲ್ಲಿ ನಾವು 9x9 ಸಜೆಷನ್ ಮಾಡಿದ್ರು, ಅದನ್ನ ಹಾಕಿದ್ದೇವೆ. ಅದನ್ನ ನಾಟಿ ಮಾಡುವ ಸಂದರ್ಭದಲ್ಲಿ ಗೊಬ್ಬರಕ್ಕೆ ಏನಾದ್ರು ಹಾಕಿದ್ರ? ಹಾ, ನಾಟಿ ಮಾಡುವ ಸಂದರ್ಭದಲ್ಲಿ ಗೊಬ್ಬರಗೆ ಈ ದಡ್ಡಿ ಗೊಬ್ಬರನೇ, ಕುರಿ ಗೊಬ್ಬರ ಹಾಕಿದ್ವಿ ನಾವು. ದಡ್ಡಿ ಗೊಬ್ಬರ ಹಾಕಿ ಕುಳಿ ತೆಗೆದು ದಡ್ಡಿ ಗೊಬ್ಬರ ಹಾಕಿ ಮಣ್ಣಲ್ಲಿ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ವಿ ನಾವು. ಕಳೆದ ಸರ್ತಿ ಜೂನ್ದಲ್ಲಿ ನಾವು ನೆಡಬೇಕಿದ್ರೆ, ಜೂನ್ದಲ್ಲಿ ನೆಟ್ಟಿದ್ದೆ ನಾನು, June 1 ಗೆ ಗಿಡ ತರಿಸಿದ್ವಿ. ಅಂದ್ರೆ 7 ಸಾಮಾನ್ಯವಾಗಿ ಮಳೆ ಬರ್ತದೆ ಅಂತೇಳಿ ಒಂದು ಲೆಕ್ಕಾಚಾರದಲ್ಲಿ, ಅದು ಮಳೆ 1 ತಿಂಗಳನೇ ಕೈ ಕೊಡ್ತು ನಮ್ಗೆ. ಹಾಗಾಗಿ ಸ್ವಲ್ಪ ಇಡುದು ಅಥವಾ ನೆಡ್ಲಿಕ್ಕೆ ಸ್ವಲ್ಪ ಲೇಟ್ ಆಯ್ತು. ಜೂನ್ 25 ನೆಟ್ಟಿವಿ ನಾವು, ಬೇರೆ ನೀರಾವರಿ ವ್ಯವಸ್ಥೆ ಮಾಡಿಕೊಂಡು ನೆಡು ತನಕ ಸ್ವಲ್ಪ ಲೇಟ್ ಆಯ್ತು. ಅಲ್ಲಿವರೆಗೆ ನೆಟ್ಟು ನೆಡು ತನಕ ಅಂದ್ರೆ ನಮ್ಗೆ ಎಲೆ ಚುಕ್ಕಿ ರೋಗ ಸ್ವಲ್ಪ ಬಾಧಿಸ್ತು ಅದಕ್ಕೆ ಬಾಳೆಗೆ. ಅಂದ್ರೆ ಅದು ನೆರಳಲ್ಲಿ ಇಟ್ಟಿದ್ರೆ ಏನ್ ಕಾರಣ ಅಂತ ನಮಗೂ ತಳಸ್ದಾಗ ಆಗಿದ್ರಿಂದ ನಮ್ಗೂ ಅಷ್ಟು ಗೊತ್ತಾಗ್ಲಿಲ್ಲ. ಅದು ಹಾಗಾಗಿ ಈಗ ಇಳುವರಿಯಲ್ಲೂ ಸ್ವಲ್ಪ ಒಂದು 10% ಕಡಿಮೆ ಆಗ್ಬೋದು ಅಂತ ಲೆಕ್ಕ ಉಂಟು, ನೋಡ್ಬೇಕು ಇನ್ನೇ ಗೊತ್ತಿಲ್ಲ. ಅಂದ್ರೆ ಈಗ ನೀವು ಅಡಿಕೆ ಗಿಡವನ್ನು ಕೂಡ 9 ಅಡಿ ಅಂತರದಲ್ಲಿ ಹಾಕೊಂಡಿದ್ದೀರಿ, ಇದು ಕೂಡ ಬಾಳೆ ಕೂಡ 9 ಅಡಿ ಅಂತರದಲ್ಲಿ ನೀರಾವರಿಗೆ ಆಗಿ ಎಲ್ಲದರಲ್ಲೂ ಅನುಕೂಲ ಆಗ್ತದೆ ಅಂತೇಳಿ. ಅಂದ್ರೆ ಡ್ರಿಪ್ ಮಾಡಿದ್ದೇವೆ ನಾವು ಅಷ್ಟಕ್ಕೂ, ಮೈಕ್ರೋ ಜೆಟ್ ಅಥವಾ ದೊಡ್ಡ ಜೆಟ್ ನೀರಿನ ಪೂಲ್ ಆಗೋದನ್ನ ಆದಷ್ಟು ಮಟ್ಟಿಗೆ ತಡೆಯಬೇಕು ಅಂತ ಹೇಳಿದ್ರು ಒಂದು ಕಾರಣದಿಂದ. ಅಂದ್ರೆ ಈಗ ಅಡಿಕೆಗೆ ಬೇರೆ ಡ್ರಿಪ್ ನ ವ್ಯವಸ್ಥೆ ಇದೆ, ಇದಕ್ಕೂ ಕೂಡ ಎರಡು ಬೇರೆ ಬೇರೆನೆ ಇದೆ. ಒಂದೇ ಇದರಲ್ಲಿ ಒಂದೇ ಲೈನ್ ಅಲ್ಲೇ ಲ್ಯಾಟ್ರಲ್ ಒಂದೇ, ಅದಕ್ಕೆ ಎಲ್ಲ ಡ್ರಿಪ್ ಮೈಕ್ರೋ ಟ್ಯೂಬ್ ಹಾಕಿದ್ವಿ ನಾವು. 100 ಎಕರೆ ತೋಟ ಇದೆ, 1500 ಅಡಿಕೆ ಗಿಡ, 1500-1600 ಸುಮಾರು ಬಾಳೆ ಗಿಡ ಇದೆ. ಅದಷ್ಟಕ್ಕೆ ನಮ್ದು 2 HP ಸಿಂಗಲ್ ಪೇಸ್ ಮೋಟ್ರು, ಅದ್ರ ಬಿಟ್ಟು ಮತ್ತೆ ಹಳೆದ 3 ಎಕರೆ ಅಡಿಕೆ ತೋಟನೂ ಇದೆ. ಒಟ್ಟು 6 ಎಕರೆ ಕ್ಷೇತ್ರಕ್ಕಲ್ಲಿ 2 HP ಬರೀ ಸಿಂಗಲ್ ಪೇಸ್ ಪಂಪ್ ನಲ್ಲಿ ನಡೆಸಿದ್ದೇವೆ ನಾವು. ಈಗ ನೀರಿನ ಒಂದು ಬೇಡಿಕೆ ಎಷ್ಟು ಮಟ್ಟಿದೆ ಈ ಬಾಳೆ ಗಿಡಗಳಿಗೆ ಮತ್ತು ಅಡಿಕೆ ಗಿಡಗಳಿಗೆ? ಒಂದು ದಿವಸಕ್ಕೆ 20 ಲೀಟರ್ ಅಂತ ಹೇಳ್ತಾರೆ. 20 ಲೀಟರ್ ಅಡಿಕೆ 1 ಗಂಟೆ ಬಿಡಬೇಕಾ? ಇಲ್ಲ, ನಾನು ಬೆಳಿಗ್ಗೆ ಒಂದು 1 ಗಂಟೆ ಬಿಡ್ತೇನೆ, ಸಂಜೆ 1 ಗಂಟೆ ಬಿಡ್ತೇನೆ. ಒಂದು 16-18 ಲೀಟರ್ ಬಿಡ್ತೇನೆ. ಅದು ಮೈಕ್ರೋ ಟ್ಯೂಬ್ 8 ಲೀಟರ್ ಪರ್ ಅವರ್ ಅಂತ ಇರ್ತದೆ, ಅದು 18 ಲೀಟರ್ ಸುಮಾರು ಬಿಡ್ತೇನೆ. ಒಂದು ಸ್ವಲ್ಪ ಕಡಿಮೆ ಬಿಡ್ತಾ ಇದ್ದೇನೆ, ಯಾಕಂದ್ರೆ ಮುಂದೆ ಬೇಸಿಗೆ ಬಾಳ ಇರ್ತದಲ್ಲ, ಹಂಗಾಗಿ ಅದ್ರದ್ದು ಮೇಂಟೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಅಂತೇಳಿ ಕಡಿಮೆನೆ ಬಿಡ್ತೇನೆ. ಅಡಿಕೆ ಗಿಡಕ್ಕೆ ಸಣ್ಣ ಗಿಡಕ್ಕೆ 8-10 ಲೀಟರ್ ಅಂತ ಹೇಳ್ತಾರೆ. ಅದು ಒಂದೇ ಲೈನ್ ಇರೋದ್ರಿಂದ್ರೂ 2 ಇದಾಗ್ತದೆ, ಬಾಳೆ ಬೇರು ಅಡಿಕೆ ಮುರಿದ ಬಿಡಕ್ಕೂ ಹೋಗಿರ್ತದೆ. ಹಾಗೆ ಕ್ಯಾಲ್ಕುಲೇಷನ್ ಮಾಡಿ 2 ಮ್ಯಾನೇಜ್ ಆಗೋ ಮಾಡ್ಬಿಡ್ತಿದ್ದೆ ನಾನು. ಅದಕ್ಕೆ ಲ್ಯಾಟ್ರಲ್ಸ್ ಅನ್ನು ಒಂದೇ ಬುಡಕ್ಕೆ ಬಿಟ್ಟರೆ ಸಾಕಾಗ್ತದೆ, ಎರಡು ಬದಿಗೆ ಮಾಡ್ಬಿಡಬಹುದು? ಒಂದೊಂದೇ ಬುಡಕ್ಕೆ ಬಿಡುದೆ, ಒಂದು ಲೈನಿಗೆ ಒಂದು ಬುಡಕ್ಕೆ ಒಂದು ಬಿಡುದು. ಅಂದ್ರೆ ತೇವಾಂಶ ಏನ ಅವಶ್ಯಕತೆ ಇರುದಿಲ್ಲ, ಯಾಕಂದ್ರೆ ಅದು ಒಂದು ಸೈಡ್ ಹೋದ್ರೆ ಅದಕ್ಕಿಲ್ಲ ನೀರ್ ಎಷ್ಟು ಬೇಕೋ ಅದು ಬಾಳೆ ಬೇರೆ ಅಲ್ಲಿ ಹೋಗಿ ತಗೊಳ್ತದೆ. ಅದು ಈಗ ಇಲ್ಲಿ ನೀರ್ ಸಿಗ್ತದೆ, ಅಲ್ಲಿಗೆ ಅಲ್ಲಿ ಬೇರೆ ಹೋಗಿ ಹೋಗ್ತದೆ, 100% ಹೋಗ್ತದೆ. ಇಡೀ ತೋಟದಲ್ಲಿ ಎಲ್ಲಾಗಾದ್ರೂ ಬೇರ್ ಸಿಗ್ತದೆ ನಮ್ಮ ಬಾಳೆ, ಅಷ್ಟು ಬೇರು ಹೋಗಿರ್ತದೆ. ಅಂದ್ರೆ ಈಗ ಬಾಳೆಯ ಬೇರಿನಿಂದ ಅಡಿಕೆ ಗಿಡಕ್ಕೆ ಏನೋ ತೊಂದರೆ ಆಗುದಿಲ್ಲ? ಬಾಳೆ ಬೇರಿನಿಂದ ಅಡಿಕೆ ಗಿಡದ ಸ್ವಲ್ಪ ತಕೊಳ್ಬಹುದು, ಆದ್ರೆ ಕಡೆಗೆ ಆ ಬೇರು ಸತ್ ನಂತರ ಈ ಒಂದು ನಾವು ಕಟಾವು ಮಾಡಿದ್ರೆ ಆ ಬೇರು ಸಾಯ್ತದೆ, ಬೇರೆ ಬೇರು ಬರ್ತದೆ ಅಲ್ಲಿ. ನಾವು ಅದಕ್ಕೂ ಗೊಬ್ಬರ ಹಾಕುದಿಲ್ಲ ಅಡಿಕೆ ಗಿಡಕ್ಕೂ, ಬಾಳೆಗೂ ಒಂದ್ ಸ್ವಲ್ಪ ಇದು ಅದಕ್ಕೆ ಅಡಿಕೆಗೆ ಎಲ್ಲ ಮ್ಯಾನೇಜ್ ಮಾಡ್ತದೆ, ಏನ ತೊಂದರೆ ಆಗುದಿಲ್ಲ. ಅಂದ್ರೆ 2.5 ವರ್ಷ ಮಾತ್ರ ಇರ್ತದೆ ಬಾಳೆ, 3 ಬೆಳೆ ಬಾಳೆ ಇರುದು. ಅಲ್ಲಿವರೆಗೆ ಅಡಿಕೆ ಗಿಡ ಸ್ವಲ್ಪ ಸಣ್ಣದಿದ್ರು ನಡೀತದೆ, ಆಮೇಲೆ ಅದು ದೊಡ್ಡಾಗ್ತದೆ ಅಂತ. ಈಗ ನೆಡುವ ಸಂದರ್ಭದಲ್ಲಿ ನೀವು ಈ ಆಡಿನ ಗೊಬ್ಬರ ಅಥವಾ ಇಂಥದನ್ನ ಕೋಳಿ ಗೊಬ್ಬರ ಹಾಕ್ತೀರಿ ಅಂತ ಹೇಳಿದ್ರಿ, ಅದರ ನಂತರ ಮೇಲ್ಗೊಬ್ಬರವಾಗಿ ಅದ್ರ ನಂತರ ಮತ್ತೆ ಮತ್ತೊಂದ್ಸರ್ತಿ 3 ತಿಂಗಳು ಬಿಟ್ಟು ಮತ್ತೆ ಕೋಳಿ ಗೊಬ್ಬರ ನಮ್ ದಡ್ಡಿ ಗೊಬ್ಬರ ನಾವು ಮನೆಯಲ್ಲೇ ಕಾಂಪೋಸ್ಟ್ ಮಾಡ್ತೇವೆ ನಾವು, ಅದನ್ನ ಒಂದು 20 kg 20 kg ಹಾಕಿದ್ದೇವೆ ಒಂದೊಂದು ಗಿಡಕ್ಕೆ. ಅದ್ರ ನಂತರ ಮೇಲ್ಗೊಬ್ಬರ ಆಗಿ ಅಂದ್ರೆ ಫಸ್ಟ್ ಗೆ ಯೂರಿಯಾ ಪೊಟ್ಯಾಶ್, ಯೂರಿಯಾ ಸ್ವಲ್ಪ ಜಾಸ್ತಿ ಹೇಳ್ತಾರೆ ಅವರು, ಪೊಟ್ಯಾಶ್ ಸ್ವಲ್ಪ ಕಡಿಮೆ. 3 ತಿಂಗಳು ಒಂದು 10 ಗ್ರಾಮ್ ಅಷ್ಟೇ ಹಾಕಿದ್ರು, ಬಾಳ ಹಾಕ್ಲಿಲ್ಲ ನಾನು. ಅಂದ್ರೆ 10 ಗ್ರಾಮ್ ಯೂರಿಯಾ, ಒಂದು 15 ಗ್ರಾಮ್ ಪೊಟ್ಯಾಶ್. ಫಸ್ಟ್ ಗೆ ಯೂರಿಯಾ ಸ್ವಲ್ಪ ಜಾಸ್ತಿ, ಪೊಟ್ಯಾಶ್ ಕಡಿಮೆ. 2 ಸರ್ತಿ ಪೊಟ್ಯಾಶ್ ಜಾಸ್ತಿ, ಯೂರಿಯಾ ಕಡಿಮೆ. ಡ್ರಿಪ್ ನಲ್ಲಿ ಕೊಡುವ ವ್ಯವಸ್ಥೆ ಬುಡಕ್ಕೆ ಕೊಟ್ರೆ ಅಡಿಕೆ ಗಿಡಕ್ಕೆ ಹೋಗ್ತದೆ ಅಂತ ಹೇಳಿ ಡ್ರಿಪ್ ನಲ್ಲಿ ಕೊಡ್ಲಿಲ್ಲ ನಾನು, ಗಿಡದ ಬುಡಕ್ಕೆ ನೀರು ಮಾಡಿ ಕೊಟ್ಟಿದ್ದೆ ಅಷ್ಟೇ. ಒಂದು 3 ಸರ್ತಿ ಕೊಟ್ಟಿದ್ದೆ, ಒಂದು 10 ಗ್ರಾಮ್. 200 ಲೀಟರ್ ಡ್ರಮ್ ಇದ್ರೆ ಎಲ್ಲ 200 ಲೀಟರ್ ಡ್ರಮ್ ನಲ್ಲಿ ಹಾಕೊಂಡು ಎಲ್ಲದಕ್ಕೂ ಬರುದಿಲ್ಲ, ಅದಕ್ಕೆ ಪ್ರಮಾಣ ಉಂಟು. ಆ ಪ್ರಮಾಣ ಕ್ಯಾಲ್ಕುಲೇಷನ್ ಮಾಡಿ ಹಾಕೊಂಡು ಎಲ್ಲ ಗಿಡಕ್ಕೂ 1 ಲೀಟರ್ ಹಾಕಿಸ್ತಾ ಹೋಗುದು. ಹಾಗೆ ಇನ್ನು ಮಳೆ ಇದ್ದಾವಾಗಾದ್ರೆ ಸ್ವಲ್ಪ ದಿವಸ ಒಂದ್ ಮಳೆ ಇದ್ದಾವ್ರೆ, ಅಕ್ಟೋಬರ್ ಸೆಪ್ಟೆಂಬರ್ ಮಳೆ ಇದ್ದಾವ್ರೆ, ಮಳೆ ಇದ್ರೆ ಮಣ್ಣಲ್ಲೇ ಹೆಂಗೆ ಕೊಟ್ಟಿದ್ದು, ಒಂದ್ಸರ್ತಿ ಹಂಗೆ ಕೊಟ್ಟಿದ್ದು, ನೀರ್ ಮಾಡಿ ಕೊಡೋದ್ಕಿಂತ ಹಿಂಗೇನೆ ಕೊಡು ಅಂತೇಳಿ. ಆಮೇಲೆ ಈಗ ಬಾಳೆ ಗಿಡ ನೆಟ್ಟ ನಂತರದ ಒಂದು ನಿರ್ವಹಣಾ ಕ್ರಮ ಅಂದ್ರೆ ಏನೇನ್ ಮಾಡ್ಬೇಕಾಗ್ತದೆ? ನೀವು ಮೇಲ್ಗೊಬ್ಬರದ ಬಗ್ಗೆ ಹೇಳಿದ್ರಿ, ಆಮೇಲೆ ಕೀಟ ರೋಗಗಳು ಬಂದ್ರೆ ಅವುಗಳನ್ನು ನಿರ್ವಹಣೆ ಮಾಡುವಂತಹದ್ದು, ಮತ್ತೆ ಬೇರೆ ಸಮಸ್ಯೆಗಳು. ಕೀಟ ರೋಗ ಬರದಿದ್ದಂಗೆ ಬುಡಕ್ ಮಣ್ಣಿನಲ್ಲೇ ಫರ್ಟೈರ್ ಅಂತೇಳಿ ಒಂದು ಕೆಮಿಕಲ್ ಇದು ಬರ್ತದೆ, ಅದ್ ಹಾಕ್ಲಿಕ್ಕೆ ಹೇಳಿದ್ರು ಅವರು. ಅನಿವಾರ್ಯ, ನಾವು ಹಾಕೋದೇ ಆಗಿರ್ತದೆ, ಅದ್ ಹಾಕಿ ಮಣ್ಣಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ, ಅದರಿಂದ ಯಾವ್ದೇ ಕೀಟ ಬಾಧೆ ಇಲ್ಲ ನಮ್ಗೆ. ಬಾಕಿ ಯಾವ್ದು ಸುಳಿ ಕೊಳೆಯುವಂತದ್ದು ಇನ್ನೂ ಅಂತದ್ ಯಾವ್ದು ಆಗಿಲ್ಲ, ಎಲ್ಲೋ ಒಂದೆರಡಿದೆ, ಅದು ಗಿಡ ಕಿತ್ತು ನಾಶ ಮಾಡಿದ್ವಿ ಅಷ್ಟೇ. 1-2-3 ಆಗಿತ್ತು ಈಗ 1500 ಅಂತದೇನು ಬಾಧಿಸಿಲ್ಲ. ಎಲೆ ಚುಕ್ಕೆ ಬಾಧಿಸಿತ್ತು, ಎಲೆ ಚುಕ್ಕೆಗೆ ಅವರು ಸಾಫ್ ಇದು ಕೆಮಿಕಲ್ ಸ್ಪ್ರೇ ಮಾಡದೆ ಆಗುದಿಲ್ಲ ಅಂತ ಹೇಳಿದ್ರು. ಹಾಗೆ ಅವ್ರು ಹೇಳದಂತೆ ನಾವು ಮಾಡ್ಲೇಬೇಕಾಯ್ತದ ಅನಿವಾರ್ಯವಾಗಿ. ಈ ಬಂಚಿ ಟಾಪ್ ಅಥವಾ ಎಲೆ ಗುಚ್ಚ ರೋಗ ಅಂತ ಅದು ಯಾವ್ದು ಬರ್ಲಿಲ್ಲ, ಇಲ್ಲ ಅವರು ಫಸ್ಟ್ ಅದ ಒಂದು ಕೆಮಿಕಲ್ ಇದು ಹೇಳಿದ್ರು, ಅದ ನಂತರ ಅದು ಯಾವ್ದು ಬರ್ಲಿಲ್ಲ ನಮ್ಗೆ. ಒಂದು ಗಿಡಕ್ಕೇನೋ ಬಂದಿತ್ತು ಫಸ್ಟ್, ಅಂದ್ರೆ ಒಂದು ತಿಂಗಳದೊಳಗೆ ಯಾವ ಗಿಡ ಇದಾಗುವಾಗ ಆ ಗಿಡ ಒಂದು ಕಿತ್ತು ಬೇರೆ ಕಡೆ ನಾಶ ಮಾಡಿದ್ವಿ ಅಷ್ಟೇ. ಆಮೇಲೆ ಈಗ ನೆಟ್ಟ ಎಷ್ಟು ಸಮಯದ ನಂತರ ಇದು ಗೊನೆ ಹಾಕ್ತದೆ, ಮತ್ತು ಈ ಪಿಳ್ಳೆಗಳು ಬರ್ತಾವಲ್ಲ ಸೈಡ್ ಅಲ್ಲಿ ಸಕ್ಕರ್ಸ್, ಅವುಗಳನ್ನ ನಿರ್ವಹಣೆ ಮಾಡೋದು ಹೇಗೆ? ಪಿಳ್ಳೆಗಳು ಸಣ್ಣ 4 ತಿಂಗಳಿಂದ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಡ್ತಾವ, ಅವರನ್ನು ಕಟ್ ಮಾಡಿ ತೆಗಿತೇವೆ ನಾವು. ಬರೀ ಕಟ್ ಮಾಡಿ ಬರಿ ಕಟ್ ಜಜ್ಜಿದ್ರೆ ನಡೀತದೆ, ಒಂದ್ ಸ್ವಲ್ಪ ಒಂದು 15 ದಿವಸ ಲೇಟ್ ಆಗ್ತದೆ ಬರ್ಲಿಕ್ಕೆ, ನಾವು ಕಟ್ ಮಾಡಿ ಬಿಡ್ತೇವೆ. ಕಟ್ ಮಾಡಿ ಮತ್ತೆ ಬಂದ್ರೆ ನಮ್ಗೆ ಅದೇ ಸಾವಯವ ಪದಾರ್ಥ ಆಯ್ತು ಅಂತೇಳಿ ಮತ್ತೆ ಗೊಬ್ಬರ ಮಾಡ್ತೇವೆ, ಅದನ್ನು ಕಟ್ ಮಾಡ್ಲಿಕ್ಕೆ ಆಗ್ತದೆ ಅಂತೇಳಿ. ಇನ್ನು ಕೊನೆ ಅಂದ್ರೆ ನಾವು ಜೂನ್ 25ಕ್ಕೆ ನೆಟ್ಟಿದ್ದೇವೆ, ಜೂನ್ 25-28ಕ್ಕೆ ನೆಟ್ ಮುಗಿಸಿದ್ದೇವೆ ನಾವು. ಡಿಸೆಂಬರ್ ಲಾಸ್ಟ್, ಜನವರಿ 1 ವೀಕ್ ನಮ್ಗೆ ಕೊನೆ ಬರ್ಲಿ ಸ್ಟಾರ್ಟ್ ಆಗಿದೆ. 6 ತಿಂಗಳಲ್ಲಿ ಕೊನೆ ಬರ್ಲಿ ಸ್ಟಾರ್ಟ್ ಆಗ್ತದೆ 6 ತಿಂಗಳ ನಂತರ. ಇವಾಗ ಈಗ ಸುಮಾರು 90% ಕೊನೆ ಹೊರಗೆ ಬಿದ್ದಿದ್ದಾವೆ. ಅಂದ್ರೆ ಈಗ ನೆಟ್ಟಲ್ಲಿಂದ ಕಟಾವ್ ಅವರಿಗೆ ಎಷ್ಟು ಸಮಯ? ನೆಟ್ಟಲ್ಲಿಂದ ಕಟಾವ್ ಆಗಲಿದ್ರೆ 11 ತಿಂಗಳು ಅಂತ ಹೇಳ್ತಾರೆ. ನಮ್ಮ ಆರೈಕೆ ಮೇಲೆ 1 ತಿಂಗಳು ಜಾಸ್ತಿ ಕಮ್ಮಿ ಆಗಿರ್ತದೆ. ಅದು ಈಗ ಇಡೀ 3 ಎಕರೆ ಪ್ಲಾಟ್ ಒಂದೇ ತರ ಮಣ್ಣು ಇರ್ತಲ್ಲ, ಸ್ವಲ್ಪ ಚೇಂಜಸ್ ಇರ್ತಲ್ಲ ನಮ್ಮಲ್ಲಿ. ಅಂದ್ರೆ ಈ ಗುಡ್ಡಗಾಡು ಪ್ರದೇಶದಲ್ಲಿ ಮಣ್ಣು ಬೇರೆ ಬೇರೆ ಬೇರೆ ಬೇರೆ ಟೈಪ್ ಇರ್ತದೆ. ಹಾಗಾಗಿ ಒಂದೊಂದು ಕಡೆಗೆ ಒಂದು ಸ್ವಲ್ಪ ಜಾಸ್ತಿ ಕಮ್ಮಿ ಇರ್ತದೆ, ಒಂದು ತಿಂಗಳು ಹೆಚ್ಚು ಕಮ್ಮಿ ಆಗ್ಬಹುದು ಅಲ್ಲ ಅಂತ ಹೇಳುದಿಲ್ಲ ನಾವು. ಆಮೇಲೆ ಈಗ ಈ ಜೀನೈನ್ ಎನ್ನುವಂಥದ್ದು ತುಂಬಾ ದೊಡ್ಡ ಅಥವಾ ಜಾಸ್ತಿ ತೂಕ ಇರುವಂತಹ ಗೊನೆಯನ್ನ ಬಿಡ್ತದೆ, ಇದಕ್ಕೆ ಆಧಾರ ಕೊಡುವುದಿದ್ರೆ ಹೇಗೆ? ಆಧಾರ ಕೊಡ್ಲಿಕ್ಕೆ ಅದೇ ಮಾಡ್ತಿದ್ದೇವೆ ಈಗ. ಈ ಒಂದು ನೈಲಾನ್ ಬಳ್ಳಿ ಬರ್ತದೆ, ಅದಕ್ಕೆ ಆ ನೈಲಾನ್ ಬಳ್ಳಿನ ತಂದು ಒಂದು ಕೊನೆಯಿಂದ ಮತ್ತೊಂದು ಗಿಡದ ಬುಡಕ್ಕೆ ಕಟ್ತಾ ಇದ್ದೇವೆ. ಅದರನ್ನು ಎರಡು ಕಟ್ಟದ್ ಬಂದ್ರು ಬಂತು, ಒಂದು ಕಟ್ಟದ್ ಬಂದ್ರು ಬಂತು, ಕೊನೆ ನೋಡ್ಕೊಂಡು ನಾವು ಯಾವ ಹೇಗೆ ಆಗ್ತದೆ ಹಂಗೆ ಕಟ್ಟೋದು. ಅಂದ್ರೆ ಗಾಳಿಗೆ ಮುರಿಯುವ ಸಾಧ್ಯತೆ ಇರ್ತದೆ? ನೂರಕ್ಕೆ ನೂರು ಇರ್ತದೆ. ಗಾಳಿ ಮಳೆ ಈ ಟೈಮ್ನಲ್ಲಿ ಬಂದ್ರೆ ಮುರಿಯುವ ಸಾಧ್ಯತೆ ಬಹಳ ಇರ್ತದೆ. ಅದು ಎಷ್ಟರ ಮಟ್ಟಿಗೆ ಅಂದ್ರೆ ನಾವು ಆ ಜಾಗದಲ್ಲಿ ನೋಡ್ಕೊಳ್ಬೇಕು. ಸದ್ಯಕ್ಕೆ ಅಂತ ಪರಿಸ್ಥಿತಿ ಬರಲಿಲ್ಲ, ಈಗ ಇನ್ನು ಕಟ್ತಾ ಇದ್ದೇವೆ. ಈಗ ಇನ್ನು ಗಾಳಿ ಮಳೆ ಬೀಳಲಿಲ್ಲ, ಇನ್ನು ಅಕಾಲಿಕ ಮಳೆ ಬಿದ್ರೆ ಹೇಳಲಿಕ್ಕೆ ಆಗುದಿಲ್ಲ ಹೆಂಗಂತ. ಯಾಕೆಂದ್ರೆ ಭೂಮಿ ಎಲ್ಲ ಒಣಕೊಂಡಿರ್ತದೆ, ಮಳೆ ಬಿದ್ದುಗಳು ಹಸಿ ಆಗ್ತದೆ, ಆಗ ಬೇರೆ ಹೊರತು ಬೀಳು ಸಾಧ್ಯತೆ ಇರ್ತದೆ. ಮೊದಲಿನ ಹಾಗೆ ಕೋಲ್ ಕಟ್ಟುವಂತಿಲ್ಲ, ಕೋಲು ಕಟ್ಟಲಿಕ್ಕೆ ಅಡವಿಗೆ ಹೋಗುದು ಕಷ್ಟ ಅಲ್ಲ ಈಗ, ಅದು ಸಮಸ್ಯೆ. ಹಾಗಾಗಿ ಕೋಲ್ ಕಟ್ಟುವುದು ಇಲ್ಲ ಬಳ್ಳಿನೇ. ಈಗ ಖರ್ಚು ವೆಚ್ಚ ಎಲ್ಲ ನೋಡಿದ್ರೆ ಈ ಬಾಳೆ ಕೃಷಿ ಲಾಭದಾಯಕ ಅಂತ ಅನಿಸ್ತದೆ ನಿಮಗೆ? ಮಾರಾಟ ಮಾಡುದಿದ್ರೆ ಹೇಗೆ ಧಾರಣೆ ಸಿಗಬಹುದು? ಮಾರಾಟ ಮಾಡ್ಲಿಕ್ಕೆ ಅಂದ್ರೆ ಈಗಿನ್ನು ನಾ ಮಾರ್ಕೆಟ್ ಮಾಡ್ಲಿಲ್ಲ ಇನ್ನು, ನಮ್ಮ ಮಿತ್ರರೊಬ್ಬರು ಇಲ್ಲ, ಸ್ಥಳೀಯವಾಗಿ ಕಷ್ಟ. ಯಾರೋ ಒಂದೊಬ್ರು ಕೇಳ್ತಾರೆ, ಅವ್ರು ಕೇಳಿದ್ರೆ ರೇಟಿಗೆ ನಾವು ಕೊಡ್ಬೇಕು, ಹಣಕಾಸಿನ ಸಮಸ್ಯೆ ಇರ್ತದೆ ಅವರಿಗೆ, ಒಂದು ಅರ್ಧ ಕಟಿಂಗ್ ಮಾಡ್ಕೊಂಡು ನಾಳೆ ಕೊಡ್ತೇನೆ ಅಂತ ಹೇಳಿದ್ರೆ, ಕಡೆಗೆ ಹಿಂದೆ ಬೇರೆ ಮಿತ್ರರೊಬ್ಬರು ಹಾಗೆ ಹೇಳಿದ್ದಾರೆ ನಮ್ಗೆ. ಅದು ಸಮಸ್ಯೆ ನಮ್ಗೆ, ಈ ಹಣ್ಣಿನ ಬೆಳೆಯಲ್ಲಿ ನಾವು ಇಟ್ಟುಕೊಳ್ಳಿಕ್ ಆಗುದಿಲ್ಲ, ಅದು ದೊಡ್ಡ ಸಮಸ್ಯೆ ಇಲ್ಲಿ. ಮತ್ತೆ ನಮ್ಮ ಯಲ್ಲಾಪುರದಲ್ಲಿ ಕೋಲ್ಡ್ ಸ್ಟೋರೇಜು ಇಲ್ಲ, ಇಲ್ಲಿ ಹತ್ತಿರದಲ್ಲಿ ಇದ್ರೆ ಅದೊಂದು ಬಾಡಿಗೆ ತಗೊಂಡು ಅವ್ರು ಇಟ್ಕೊಳ್ಳುವಂತ ವ್ಯವಸ್ಥೆ ಇದ್ರೆ ಜೂನ್ ಈಗ ಇದರಲ್ಲಿ ಆಗಸ್ಟ್ ಅಲ್ಲಿ ಮಾರಾಟ ಮಾಡ್ಲಿಕ್ಕೆ ಅನುಕೂಲ ಆಗ್ತಿತ್ತು, ಅದು 3 ತಿಂಗಳು ಇಡಬಹುದಾಗಿತ್ತು. ಆ ವ್ಯವಸ್ಥೆ ಇಲ್ಲಿಲ್ಲ, ಅದೊಂದು ಆದ್ರೆ ಚೆನ್ನಾಗಿತ್ತು ಈ ಕಡೆಗೆ, ಈ ಕಡೆ ಭಾಗದ ರೈತರಿಗೆ. ಈಗ ನಿಮ್ಗೆ ಹತ್ತಿರದ ಮಾರುಕಟ್ಟೆ ಅಂದ್ರೆ ಇಲ್ಲಿ ಹತ್ತಿರದ ಯಲ್ಲಾಪುರ ಇದೆ, ಆದ್ರೆ ಇದ್ರದ ಮಾರುಕಟ್ಟೆ ಇನ್ನು ಹತ್ತಿರದಲ್ಲಿ ಎಲ್ಲೂ ಇಲ್ಲ. ಕಲ್ಗಟ್ಟಿ ಹುಬ್ಳಿನೂ ಹೋಗ್ಬೇಕು ಅಂತ ಆದ್ರೆ ಅವ್ರು ಬರ್ತಾರ ಅಂತ ಹೇಳಿದ್ದಾರೆ, ಇನ್ನು ವಿಚಾರ ಮಾಡ್ಬೇಕು. ಇನ್ನು ಸಿರ್ಸಿ ಹುಬ್ಳಿ ಅವರು, ಸಿರ್ಸಿ TSS ನವರು ಖರೀದಿ ಮಾಡ್ತಾರಂತೆ, ಅಂದ್ರೆ ಟೆಂಡರ್ ಸಿಸ್ಟಮ್ ನಲ್ಲಿ ಮಾಡಿದಾರಂತ ಅವ್ರು. ಅವ್ರು ಖರೀದಿ ಮಾಡಿದ್ರೆ ಬೇರೆ ಗಿರಾಕಿಗಳಲ್ಲಿ ಬಂದು ಖರೀದಿ ಮಾಡ್ತಾರಂತೆ. ಯಾವ್ದು ಮಾತಾಡಿಸ್ತಿದ್ದೇವೆ ನೋಡ್ಬೇಕು ಇನ್ನು ಹೆಂಗ. ಅಂದ್ರೆ ಒಂದೇ ಸರಿಗೆ ಇದು ಕಟಾವು ಬರ್ತದೆ ಅಥವಾ ಹಂತ ಹಂತವಾಗಿ ಬರ್ತದೆ? ಒಂದು 4 ಕಟಿಂಗ್ ಬರಬಹುದು, ಒಂದು 4 ಸರ್ತಿ ಬರಬಹುದು, ಒಂದು 8-10 ದಿವಸ ಹಂತದಲ್ಲಿ 4 ಸರ್ತಿ ಕಟಿಂಗ್ ಮಾಡಬಹುದು. ಈ 15 ಕೊನೆಯನ್ನು ಒಂದು 4-5 ಸರ್ತಿ ಕಟಾವು ಮಾಡಬಹುದು ಅಷ್ಟೇ. ಒಂದು ಸರಿ ಕಟಾವು ಆದ ನಂತರ ಬೆಳೆಗಳನ್ನ ನೆಕ್ಸ್ಟ್ ಎರಡನೇ ಕ್ರಾಪ್ ಅಂತ ಬಿಡ್ಲಿಕ್ಕೆ ಆಗ್ತದ? ಎರಡನೇ ಕ್ರಾಪ್ ಅಂತ ಬಿಡ್ಲಿಕ್ಕೆ ಆಗ್ತದೆ, 3 ಕ್ರಾಪ್ ಬಿಡಬಹುದು, 3 ಕ್ರಾಪ್ ಬಿಡಬಹುದು. ಒಂದು ಈ ಕೊನೆ ಹೊರಟ ನಂತರ, ಈಗ ಲಾಸ್ಟ್ ಕಟಿಂಗ್ ಮಾಡಿದ್ದೇವೆ ನಾವು ಈಗಿನ ದಿವಸದಿಂದ, ಈಗ ಇನ್ನು ಚಿಗುರು ಬಂದದ್ದನ್ನು ಯಾವ್ದು ಒಳ್ಳೇದುಂಟು ನೋಡಿ ಅದು ಎಲ್ಲ ಒಂದೇ ಅಳತೆ ಚಿಗುರನ್ನು ಬಿಡಬೇಕು ಮುಂದಿನ ಬೆಳೆಗೆ. ಈ ಬಾಳೆ ಕೃಷಿಯ ಬಗ್ಗೆ ಸಾಕಷ್ಟು ವಿವರವನ್ನ ನೀಡಿದಿರಿ ಗಣಪತಿಯವರೇ. ನೀವು ಸಾಂಪ್ರದಾಯಿಕವಾಗಿ ಅಡಿಕೆ ಕೃಷಿಕರು ಈ ಯಲ್ಲಾಪುರ ಸಿದ್ದಾಪುರ ಎಲ್ಲ ಪ್ರದೇಶದಲ್ಲಿಯೂ ಕೂಡ ಅಡಿಕೆ ಬೆಳೆಯೋದನ್ನ ನೋಡ್ತಾ ಇದ್ರಿ. ಇತ್ತೀಚಿನ ದಿವಸಗಳ ಜೊತೆಗೆ ಕಳೆದ ಒಂದು 2-3 ವರ್ಷಗಳಿಂದ ಈ ಎಲೆ ಚುಕ್ಕೆ ರೋಗ ಎನ್ನುವಂಥದ್ದು ಬಹಳಷ್ಟು ಬಾಧೆಯನ್ನು ತಂದಿದೆ ಎನ್ನುವಂಥ ಒಂದು ಮಾತು ಕೂಡ ಇದೆ. ನಿಮ್ಮ ಒಂದು ಅನುಭವ ಏನು? ಈಗ ಶೃಂಗೇರಿ ಸಾಗರ ಸೊರಬ ಆ ಸೈಡ್ ಎಲೆ ಚುಕ್ಕೆ ಬಹಳ ಬಾಧಿಸಿದೆ ಅಂತೇಳಿ ನಾವು ಕೇಳಿದ್ವಿ. ನಾನು ಆ ಕಡೆ ಹೋಗ್ಲಿಲ್ಲ, ಹೋಗ್ಲಿಕ್ಕೆ ಆಗ್ಲಿಲ್ಲ ನನಗೆ. ಈ ಕಡೆಗೆ ಇನ್ನು ಜಸ್ಟ್ ಬಂದಿದೆ ಇವಾಗ ಲಾಸ್ಟ್ ಜೂನ್ನಲ್ಲಿ. ಅದ್ರ ಸಲುವಾಗಿ ನಾವು ಇನ್ನೂ ತನಕ ಯಾವುದೇ ಇದು ಮಾಡಲಿಲ್ಲ. ಅಂದ್ರೆ ಈಗ ಅದ್ರ ನಂತರ ಸೆಪ್ಟೆಂಬರ್ ಅಕ್ಟೋಬರ್ ನಂತರ ಶುಷ್ಕ ವಾತಾವರಣ ಇದ್ರಿಂದ ಮಳೆನೂ ಆಗಲಿಲ್ಲ, ಅದ್ರ ನಂತರ ಅದು ಕಡಿಮೆ ಇದೆ ಇದರಲ್ಲಿ. ಇನ್ನೀಗ ಹರಡುತ್ತದೆ ಅಂತ ನೋಡ್ಬೇಕು. ಇನ್ನು ಹರಡ್ರೆ ಮುಂಜಾಗ್ರತೆ ಕ್ರಮ ಕೈಗೊಳ್ಳುವುದೇ ಅನಿವಾರ್ಯ, ನಮ್ಗೆ ಏನು ಮಾಡ್ಲಿಕ್ಕೆ. ಶೇಕಡಾ 1 ಬೋರ್ಡ್ ಸಿಂಪಡಣೆ ಆಗ್ತದೆ ಅಂತ ಹೇಳಿದ್ದಾರೆ, ಈ ಜೂನ್ ದಲ್ಲಿ ಮಾಡ್ಬೇಕು ಅದ್ರನ್ನು ಮಾಡಿಕೊಂಡು. ಆಮೇಲೆ ಇದ್ರೆ ನಾವು ಬೋರ್ಡ್ ಸಿಂಪಡಣೆ ಹೆಡ್ಡೆಕ್ ಮಾಡೋದಿಲ್ಲಾಗಿತ್ತು, ಈ ವರ್ಷ ಈಗ ಹೆಡ್ಡೆಕ್ ಮಾಡ್ಬೇಕು ಅಂತ ಹೇಳಿದ್ದೇನೆ. ಅದ್ರ ಮುಂಜಾಗ್ರತೆಯಾಗಿ ಒಂದು ಮಾಡ್ಬೇಕು ವಿಚಾರ ಮಾಡಿದ್ದೇನೆ ಈಗ. ಅಂದ್ರೆ ಆ ಟೈಮ್ನಲ್ಲಿ ಜೂನ್ದಲ್ಲಿ ಮೇ ಲಾಸ್ಟ್ ಜೂನ್ದಲ್ಲಿ ಈ ಅಡಿಕೆಯ ಒಂದು ಕೊಯ್ಲು ಮಾಡುವಂತಹದ್ದಾಗ್ಬಹುದು ಅಥವಾ ಸಿಂಪರಣೆ ಮಾಡುವಂತಹದ್ದಾಗ್ಬಹುದು, ಯಾವ ರೀತಿ ಒಂದು ಸುಧಾರಣೆ ಆಗಿದೆ ಇತ್ತೀಚಿನ ವರ್ಷಗಳಲ್ಲಿ? ಇತ್ತೀಚಿನ ವರ್ಷದಲ್ಲಿ ಮಷಿನರಿ ಬಂತು, ಅದು ಮೆಣಸಿನ ಬಳ್ಳಿ ಹಾಳು ಮಾಡ್ತದೆ, ಮಷಿನ್ ಮರ ಹತ್ತಿ ಕೊಯ್ಯೋದು ಇದು ಮಾಡ್ಲಿಲ್ಲ ನಾವು. ಎರಡನೇದಾಗಿ ಈ ದೋಟಿ ಬಂದಿದೆ, ಬಹಳ ಜನ ಉಪಯೋಗಿಸಿದ್ದಾರೆ ಅದರಿಂದ. ದೋಟಿ ಬಂದಿದ್ರಿಂದ ಈ ಕೊನೆ ಕೊಯ್ಯುವಂತ ಕೂಲಿ ಆಳುಗಳಿಗೆ ಸ್ವಲ್ಪ ಒತ್ತಡ ಕಡಿಮೆ ಆಗಿದೆ. ಮರ ಹತ್ತಬೇಕಾಗಿಯೂ ಇಲ್ಲ, ಇನ್ನು 10 ಅಂತ ಈ ಮೆಣಸಿನ ಬಳ್ಳಿ ಇದ್ದ ಮರಗಳಿಗೆ 10 ಅಂತವರು ಸಿಗ್ತಿದ್ದಾರೆ. ಅಂದ್ರೆ ಬಾಕಿ ಕಡೆಗೆ ಒತ್ತಡ ಕಡಿಮೆ ಆಗಿದ್ರಿಂದ ಇಲ್ಲಿ ಸ್ವಲ್ಪ ಮ್ಯಾನೇಜ್ ಆಗ್ತಾ ಇದೆ. ನಮ್ದು ಮೆಣಸು ಇದೆ ಸ್ವಲ್ಪ, ಮೆಣಸು ಇದ್ದಿದ್ರಿಂದ ಮೆಣಸು ಹಾಳಾಗ್ತದೆ ಅಂತೇಳಿ ನಾನು ದೋಟಿ ಉಪಯೋಗಿಸಲಿಲ್ಲ. ಕೊಯ್ಯೋರ್ನೇ ತಂದು ಹತ್ತಿಸಿ ಸ್ವಲ್ಪ ರಿಸ್ಕ್ ತಗೊಂಡು ಮಾಡ್ತಿದ್ದೇನೆ. ಅವರು ಬರ್ತಿದ್ದಾರೆ, ನಮ್ಮ ಮೇಲೆ ಒಂದು ವಿಶ್ವಾಸ ಇಟ್ಟು ಅವರಿಗೂ ಏನಾದ್ರೂ ಒಂದು ಬೇಕಾದ್ರೆ ನಾವು ಹೆಲ್ಪಿಗೆ ಬರ್ತೇವಲ್ಲ, ಹಾಗಾಗಿ ಒಂದು ಇದರಿಂದ ಬರ್ತಿದ್ದಾರೆ. ಅವರಿಗೊಂದು 10-15 ವರ್ಷ ನಿಂತು ಅವರೇ ಒಬ್ಬರೇ ಬರ್ತಿದ್ದಾರೆ, ಹಾಗಾಗಿ ಅಷ್ಟೆಲ್ಲ ಸಮಸ್ಯೆ. ಮಳೆಗಾಲದಲ್ಲಿ ಎಲ್ಲ ಮರ ಜಾರುವಂತದ್ದಂತ ಸಮಸ್ಯೆ ಬರೋದಿಲ್ಲ? ಮಳೆ ಜಾರುವಂತ ಸಮಸ್ಯೆ ಅಂದ್ರೆ ನಾವು ಜೂನ್ ದಲ್ಲಿ ಫಸ್ಟ್ ಒಂದ್ಸರ್ತಿ ಹೊಡ್ಕೊಂಡ್ಬಿಡ್ತೇವೆ ಮಳೆ ಸ್ಟಾರ್ಟ್ ಆಗಿಂದ ಮೊದಲೇ. ಅದು 2 40 ದಿವಸ ವಾರ ಅಂದ್ರೆ ಗ್ಯಾಪ್ ಇರ್ತದೆ, 40-60 ದಿವಸ ತನಕ ನಾವು ನಮ್ಮಲ್ಲಿ ಮಳೆ ಅದ ನೋಡ್ಕೊಂಡು ಇದು ಮಾಡ್ತೇವೆ. ಸ್ವಲ್ಪ ಮಳೆ ಹೊಳೆ ಇದ್ದಾವಾಗ ಎರಡನೇ ಸಿಂಪರಣೆ ಮಾಡ್ತೇವೆ ನಾವು. ಹಾಗಾಗಿ ಅಷ್ಟೆಲ್ಲ ಕೊನೆ ಕೊಯ್ಯುವಾಗ ಅಪಘಾತ ಆಗುವಷ್ಟು ಮಳೆಗಾಲ ಜಾರಿ ಅಪಘಾತ ಆಗುವುದು ಕಡಿಮೆ. ಆಮೇಲೆ ಈಗ ಸಂಸ್ಕರಣೆಯ ವಿಚಾರಕ್ಕೆ ಬಂದಾಗ ಚಾಲಿ ಮಾಡುವಂತಹ ಒಂದು ಪದ್ಧತಿ ಇರ್ತದೆ, ಮತ್ತೆ ಹಣ್ಣಡಿಕೆಯನ್ನ ಅದು ಹೇಳಿ ಸ್ವಲ್ಪ ಎಳೆಯ ಒಂದು ಕಾಯಿಯನ್ನು ಕೊಯ್ದು ಸಂಸ್ಕರಣೆ ಮಾಡುವಂತಹ ಒಂದು ಪದ್ಧತಿ ಕೂಡ ಇದೆ. ನೀವು ಎರಡನ್ನು ಕೂಡ ಅನುಸರಿಸ್ತಾ ಇದ್ರೆ ಹೇಗೆ? ಎರಡನ್ನು ಕೂಡ ಎರಡನ್ನು ಮಾಡ್ತೇವೆ ನಾವು. ಕೊಯ್ದು ಕಾಯಿ ಕೊಯ್ದು ಕೆಂಪಡಿಕೆನೂ ಮಾಡ್ತೇವೆ, ಚಾಲಿನೂ ಮಾಡ್ತೇವೆ. ಕೆಂಪಡಿಕೆ ಮಾಡಿದ್ರಿಂದ ಅಡಿಕೆ ತೂಕ ಸ್ವಲ್ಪ ಕಡಿಮೆ ಬರ್ತದೆ, ಒಟ್ಟು ಒಟ್ಟಾರೆಯಾಗಿ ಕೆಲಸನೂ ಜಾಸ್ತಿ ಆಗ್ತದೆ. ಅದಕ್ಕೆ ಮೊದಲಿಂದ ಮಾಡ್ತಿದ್ದಾರೆ, ಯಾವ್ದಕ್ಕೆ ರೇಟ್ ಇರ್ತದೆ ಅಂತ ಗೊತ್ತಾಗುದಿಲ್ಲ ಅಂತೇಳಿ ನಾವು ಮಾಡ್ತಾ ಬಂದಿದ್ದೇವೆ. ಲಾಭದಾಯಕ ದೃಷ್ಟಿಯಿಂದ ನೋಡಿದ್ರೆ ಹಣ್ಣು ಮಾಡಿ ಒಣಗಿಸಿದ್ರೆ ಕೆಲಸನೂ ಕಡಿಮೆ ಆಗ್ತದೆ, ತೂಕದಲ್ಲೂ ಜಾಸ್ತಿ ಬರ್ತದೆ. ಅದು 150-155 ಅಡಿಕೆಗೆ 1 ಕೆಜಿ ಬಂದ್ಬಿಡ್ತದೆ, ಚಾಲಿ ಅಡಿಕೆ ಅಂತ ಹೇಳ್ತೇವೆ ನಾವು. ಈ ಕೆಂಪು ಅಡಿಕೆ 240-250 ಅಡಿಕೆ ಬೇಕು, ಹಾಗಾಗಿ ಲಾಭದಾಯಕ ಅಂತೇಳಿ ಒಂದು ಸ್ವಲ್ಪ ಈ ಕೆಂಪು ಅಡಿಕೆ ಮಾಡುವಂತಹ ಒಂದು ವಿಧಾನದ ಬಗ್ಗೆ ಹೇಳಿ. ಬಹುಶಃ ನಮ್ಮ ಕೇಳುಗರಿಗೆ ಗೊತ್ತಿಲ್ಲದವರಿಗೆ ಕೂಡ ಇದೊಂದು ಸ್ವಲ್ಪ ಮಾಹಿತಿ ನೀಡಿದ ಹಾಗಾಗ್ತದೆ. ಕೆಂಪಡಿಕೆ ಮಾಡುದಂದ್ರೆ ಕೊಯ್ಲು ಮಾಡುವಂತ ವ್ಯಕ್ತಿರು ಅಂದ್ರೆ ಪರಿಣಿತರು ಇರಬೇಕು. ಅಂದ್ರೆ ಸ್ವಲ್ಪ ಯಾವ ಹಂತದಲ್ಲಿ ಕೊಯ್ಬೇಕು ಅಂತ ಎಳೆದು ಕೊಯ್ದ್ರೆ ನಮ್ಗೆ ಮತ್ತು ತೂಕ ಕಡಿಮೆ ಆಗ್ತದೆ. ಬಾಳ ಬೆಳೆದಿದ್ ಕೊಯ್ದ್ರೆ ಸಲೀಲಿಕ್ಕೆ ಬರುದಿಲ್ಲ, ಅದಕ್ಕೆ ರೇಟ್ ಕಡಿಮೆ ಆಗ್ತದೆ. ಹಂಗಾಗಿ ಅವರು ಡಿಪೆಂಡ್ ಮೇಲೆ ನಾವು ಒಂದು ಹದ ಬೆಳೆದಿದ್ದನ್ನು ಇಡೀ ಗೊನೆಯನ್ನು ಕೊಯ್ದೆ ಕೊಯ್ಸ್ಕೊಂಡು ಅದ್ರನ್ನ ಸುಲಿತೇವೆ. ಅದೇ ದಿವಸನೇ ಅಥವಾ ಮರು ದಿವಸ ಎರಡು ಆಳುಗಳು ಸಹ ಇದನ್ನು ಸುಲಿಯೋದು, ಕೈಯಲ್ಲೇ ಸುಲಿಯೋದು, ಮಷೀನಿಗೆ ಹಾಕೋದಿಲ್ಲ. ಕೈಯಲ್ಲಿ ಸುಲಿದು ಅದನ್ನು ಬೇಯಿಸ್ತೇವೆ. ಬೇಯಿಸಿ ಒಂದು ಹಂತ ಇರ್ತದೆ, ಆ ಹಂತಕ್ಕೆ ಬೇಯಿಸಿ ಅದರನ್ನ ಒಣಗಿಸ್ತೇವೆ. 6-7 ಬಿಸಿಲು ಒಣಗಿಸ್ತೇವೆ. ಅದು ಒಣಗಿಸಿ ಕಡೆಗೆ ಆರಿಸಿ ರೆಡಿ ಮಾಡ್ತೇವೆ. ಅದ್ರೊಳಗೆ ಒಂದು 3 ಕ್ವಾಲಿಟಿ ಮಾಡ್ತೇವೆ, 3-4 ಕ್ವಾಲಿಟಿ ಮಾಡ್ತೇವೆ ನಾವು. ಈಗ ಬೇಯಿಸುವಾಗ ಸಿಗುವಂತ ಒಂದು ಚೊಗರಿ ಇದೆಯಲ್ಲ, ಅದರ ಮರುಬಳಕೆ ಆಗ್ತಾ ಇದೆ? ಮರುಬಳಕೆ ಈಗ ಬಹಳ ಬೇಡಿಕೆ ಬರ್ತಾ ಇದೆ ಅನಿಸ್ತದೆ. ನಮ್ಮಲ್ಲಿ ಇನ್ನು ಬಂದ್ ಮುಟ್ಲಿಲ್ಲ. ಈಗೇನೋ ಬಣ್ಣಕ್ಕೆ ಅದ್ರಿಂದ ಬಹಳ ಬಟ್ಟೆಗಳಿಗೆ ಬಣ್ಣ ಹಾಕೋದಕ್ಕೆ ಬಹಳ ಮೀಡಿಯಾದಲ್ಲೆಲ್ಲ ಪ್ರಚಾರ ಆಗ್ತಾ ಇದೆ ಇವಾಗ. ಅಡಿಕೆ ಪತ್ರಿಕೆ ಮೀಡಿಯಾ. ನಿಮ್ಮ ಅಡಿಕೆ ಪತ್ರಿಕೆ ಶ್ರೀಪಡ್ರವರು ನಮ್ಗೊಂದು ಕಾಲ್ ಮಾಡಿ ಇದು ಮಾಡಿದ್ರು, ಜೇನು ಕೃಷಿ ಬಗ್ಗೆ ಮಾತಾಡಿದ್ರು ಅವರು. ಅವರಿಗೆ ಒಂದು ಹೊಸ ಐಟಮ್ ಕೊಟ್ಟಿದ್ದೆ ನಾನು, ಅಂದ್ರೆ ನೋಡಿದ್ರು ಅವರು, ಬೇರೆ ಕಡೆ ಇಟ್ಟಿದ್ದನ್ನ ನಾನು. ಅದ್ರ ಬಗ್ಗೆ ಏನದು ವಿಶೇಷ? ಜೇನು ಕೃಷಿಯಲ್ಲಿ ಆ ಜೇನಿಗೆ ರಟ್ಟು ಹೇಳ್ತೇವೆ, ಏರಿ ಅಂದ್ರೆ ಕಂದೆ ಅಂತ ಹೇಳ್ತೇವೆ ನಾನು. ಆ ಕಂದೆಯನ್ನ ಬೇರೆ ಎಲ್ಲೂ ಯಾರಿಗೂ ಸಿಗುದಿಲ್ಲ ಆಗಿತ್ತು. ಇಲ್ಲಿ ನಾನು ಫಸ್ಟ್ ಯಲ್ಲಾಪುರದಲ್ಲಿ ಮಾಡಿದ್ದು ಈಗ ಒಂದು 6 ವರ್ಷದ ಹಿಂದೆನೆ. ಅದನ್ನು ಅದಷ್ಟೇ ತೆಗೆದು ಡಬ್ಬದಲ್ಲಿ ಹಾಕಿ ಪ್ಯಾಕ್ ಮಾಡಿ ಸೀಸನ್ ಅಷ್ಟೇ ನಾನು ಮಾರ್ಕೆಟಿಗೆ ಕೊಡ್ತೇನೆ ನಾನು. ಅದು ಕಾಸ್ಟ್ಲಿ ಏರಿಯನ್ನೇ ಮಾರಾಟ ಮಾಡ್ತೇವೆ. ಅದು ಸ್ವಲ್ಪ ಕಾಸ್ಟ್ಲಿ ಆಗ್ತದೆ ಜನರಿಗೆ, ಆದ್ರೆ ಅದು ಏಕದಮ್ ಪ್ಯೂರ್ ಇರ್ತದೆ. ಕಾಸ್ಟ್ಲಿ ಇರ್ಲಿಕ್ಕೆ ಕಾರಣ ಅಂದ್ರೂ ಇದೆ ಅದಕ್ಕೆ, ಯಾಕಂದ್ರೆ ಆ ಏರಿ ಕಟ್ಟಿ ಜೇನು ಏರಿಯ ಏನಿರ್ತದೆ ಅದ್ರದ ಮೇಣದ ಅವಶ್ಯಕತೆ ಅವ್ರಿಗೆ ಜೇನು ಹುಳಕಿರ್ತದೆ. ಆ ಮೇಣದ ಅವಶ್ಯಕತೆ ಇದ್ದದ್ರಿಂದ ಏರಿ ನಾವು ಕಟ್ ಮಾಡಿದ್ರೆ ಮತ್ತೆ ತುಪ್ಪ ಮಾಡ್ಲಿಕ್ಕೆ ಲೇಟ್ ಆಗ್ತದೆ ಅವ್ರಿಗೆ, ಹಾಗಾಗಿ ನಮ್ಗೆ ಅದ್ರ ಲಾಸ್. ಅದ್ರನ್ನ ನಾವು ಸೇರಿಸಿ ಜನರಿಗೆ ಕೊಡ್ತೇವೆ, ಅಂದ್ರೆ ಜನರ ತಿಂದೇ ಇದ್ದ ಒಂದು ವಸ್ತು ಸಿಗ್ಲಿ ಅಂತೇಳಿ. ಹಾಗೆ ಅಂದ್ರೆ ಈಗ ಪಕ್ವವಾದಂತಹ ಒಂದು ಜೇನನ್ನು ನೀವು ಏರಿಯನ್ನೇ ಕತ್ತರಿಸಿ ನೀವು ಮಾರಾಟ ಮಾಡುವ? ಹೌದು. ಇದನ್ನ ಒಂದು ಬೆಲೆ ನಿರ್ಧಾರ ಮಾಡೋದು ಹೇಗೆ, ಇಷ್ಟಕ್ಕೆ ಇಷ್ಟು ಅಂತ ಅಂದಾಜಿಗೆ ಮಾಡ್ತೇವೆ ನಾವು? ಅಂದ್ರೆ ಈಗ ಸಾಮಾನ್ಯ ಮಾರುಕಟ್ಟೆಯಲ್ಲಿ ಒಂದು ಫ್ರೇಮಿನ ಜೇನು ಒಂದು ತೂಕದಲ್ಲಿ ಮಾಡ್ತೇವೆ, ತೂಕ ಮಾಡಿ ಸಾಮಾನ್ಯ ಒಂದು ಫ್ರೇಮಿನ ಒಂದು ಏರಿ ಅಂದ್ರೆ ಎಷ್ಟು ತೂಕ? ಒಂದು 200 ಗ್ರಾಮ್ ಬರ್ಬೋದು. ಅದಕ್ಕೆ ಎಷ್ಟು ಬೆಲೆ ನಿರ್ಧಾರ ಆಗ್ತದೆ ಅಂದ್ರೆ ಈಗ ಇದಕ್ಕೆ ಈಗ ನಾವು ಜೇನುತುಪ್ಪ ಮಷೀನಲ್ಲಿ ಪೆಟ್ಟಿಗೆ ತುಪ್ಪ ಮಷೀನಲ್ಲಿ ತೆಗೆದು 500-600 ರೂಪಾಯಿ ಕೊಡ್ತೇವೆ ನಾವು ಇಲ್ಲಿ ಕಿಲೋ. ಹಾ, ಕಿಲೋಕ್ಕೆ 1 ಕಿಲೋಕ್ಕೆ ಅದು 1200 ರೂಪಾಯಿ ಕಿಲೋ ಆಗ್ತದೆ, ಸರಿ ಡಬಲ್. ಯಾಕಂದ್ರೆ ಅದು 2 ಸರ್ತಿ ತುಪ್ಪ ಮಾಡುವಷ್ಟನ್ನ ಕಡಿಮೆ ಆಗ್ತದೆ ನಮ್ಗೆ. ನಾನು ಅದು ಕ್ಯಾಲ್ಕುಲೇಷನ್ ಮಾಡಿ ಒಂದು ಇದು ಮಾಡಿದ್ದೆ. ಆದ್ರೂ 1200 ರೂಪಾಯಿ ಅಂದ್ರೆ ಕಡಿಮೆನೆ ಆಗ್ತದೆ ಅದು. ಆದ್ರೂ ಒಂದು ಹವ್ಯಾಸ, ಒಂದು ಜನರಿಗೆ ಒಂದು ಹೊಸ ಕಾಣಿಸುವ ಅಂತೇಳಿ ಒಂದು ಊರಿನವರಿಗೆಲ್ಲ ಗೊತ್ತಿರ್ತದೆ, ಹೊರಗಿನ ಗೊತ್ತಿರುದಿಲ್ಲ. ನಾನು ಇಲ್ಲಿ ಊರಲ್ಲಿ ಹೊರಗಿನವರು ವಿಸಿಟರ್ಸ್ ಬಂದವರು ಹೋಟೆಲ್ ನಲ್ಲಿ ಇಟ್ಟಿದ್ದೆ ನಾನು. ಹಾಗೆ TMS ಸೂಪರ್ ಮಾರ್ಕೆಟ್ ನಲ್ಲಿ ಇಟ್ಟಿದ್ದೆ ಫಸ್ಟ್ ಗೆ. ಮಾರ್ಕೆಟಿಂಗ್ ಸ್ವಲ್ಪ ಕಷ್ಟ ಆಗ್ತದೆ, ಆದ್ರೂ ಇಟ್ಟಿದ್ದೇನೆ. ಇಟ್ಟು ಅಲ್ಲಿ ಸೇಲ್ ಮಾಡ್ತಿದ್ದೆ ನಾನು, ಪ್ಲಾಸ್ಟಿಕ್ ಸೀಲ್ಡ್ ಡಬ್ಬ ಹಾಕಿ ಕವರ್ ಮಾಡಿಕೊಟ್ಟಿದ್ದೆ. ಅದನ್ನ ಹೇಗೆ ತಿನ್ನುವುದನ್ನು ಕೂಡ ಹೇಳ್ಕೊಡ್ಬೇಕು, ಯಾಕಂದ್ರೆ ಕೆಲವರಿಗೆ ಹೇಳ್ಕೊಡ್ಬೇಕಾಗ್ತದೆ ಅದು ಹೇಗೆ ಉಪಯೋಗ ಮಾಡ್ಕೊ. ಆದ್ರೆ ತಿಂದು ಆ ವ್ಯಾಕ್ಸ್ ಇರ್ತದಲ್ಲ, ಅದ್ರನ್ನು ಉಪಯೋಗ ತಗೊಳ್ಬಹುದು. ಆ ವ್ಯಾಕ್ಸ್ ಅನ್ನ ಈಗ ಬ್ಯೂಟಿ ಪಾರ್ಲರ್ ಇದೆಲ್ಲ ಬಳಸ್ತಾರ. ಆ ವ್ಯಾಕ್ಸ್ ಪ್ಯೂರ್ ಕೊಬ್ಬರಿ ಎಣ್ಣೆ ಹಾಕಿ ಮೂರರಷ್ಟು ಕೊಬ್ಬರಿ ಎಣ್ಣೆ ಹಾಕ್ಬೇಕು. ಕೊಬ್ಬರಿ ಎಣ್ಣೆ ಹಾಕಿ ಬಿಸಿ ಸ್ವಲ್ಪ ಬಿಸಿ ಮಾಡಿ ಕರೆಸಿ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ನೀ ಯಾವುದೇ ನಿಮ್ಗೆ ಇದು ಬೇಡ, ಫೇಸ್ ಪ್ಯಾಕು ಅದು ಯಾವುದು ಬೇಡ. ಚಳಿಗಾಲದಲ್ಲಿ ಬೇಸಿಗೆಯಲ್ಲಿ ಕಾಲು ಹೊಡಿದು 100% ಅದು ಒಳ್ಳೇದು ಅಂತೇಳಿ ನ್ಯಾಚುರಲ್. ಮತ್ತೆ ಅಂದ್ರೆ ನೀವು ಇಲ್ಲಿ ರೊಕ್ಕ ಜಾಸ್ತಿ ಕೊಟ್ಟಂಗೆ ಕಂಡ್ರು ಪ್ಯೂರ್ ತಿಂದಿದ್ದು ಒಂದು, ಎರಡನೇದಾಗಿ ಇದನ್ನು ನೀವು ಮರುಬಳಕೆ ಮಾಡ್ಕೊಂಡ್ರೆ ನಿಮ್ಮ ಆರೋಗ್ಯ ಇದಕ್ಕೆ ಅಲ್ಲೂ ರೊಕ್ಕ ಉಳಿತು ಅಂತೇಳಿ. ಆಮೇಲೆ ಈಗ ನೀವು ಜೇನು ಕೃಷಿಯನ್ನು ಕೂಡ ಮಾಡಿಕೊಂಡು ಬಂದಂತವರು, ಜೇನಿನ ಕೃಷಿಯಲ್ಲಿ ಯಾವ ರೀತಿ ಒಂದು ಸುಧಾರಣೆ ಆಗಿದೆ, ಮತ್ತೆ ಇತ್ತೀಚಿನ ಈ ಒಂದು ಪರಿಸರದಲ್ಲಿ ಉಂಟಾಗ್ತಾ ಇರುವಂತಹ ಒಂದು ಏರುಪೇರನ್ನ ನೋಡಿದ್ರೆ ಜೇನು ಕೃಷಿಗೆ ಮಾರಕವಾಗಿದೆಯೋ ಅಥವಾ ಪೂರಕವಾಗಿದೆಯೋ ಹೇಗೆ? ಪರಿಸರದಲ್ಲಿ ಆಗುವಂತಹ ಏರುಪೇರು ನೋಡಿದ್ರೆ ಜೇನು ಕೃಷಿಗೆ ಮಾರಕವಾಗಿದೆ. ಯಾಕಂದ್ರೆ ನಮ್ದು ಮೂಲ ನಮ್ಮ ಊರಲ್ಲಿ ದೊಡ್ಡ ಜೇನು ಮರ ಇತ್ತು, ಒಂದು ಈ ದೊಡ್ಡ ಹೆಜ್ಜೆನಿದು ಅದು ಒಂದು 2 ಗಿಡ ಇತ್ತು. 2 ಗಿಡದಲ್ಲಿ ಸ್ವರ್ಣ ಒಂದೊಂದು ಗಿಡಕ್ಕೆ 100-150 ಹೆಜ್ಜೆನ್ ಬರ್ತಿತ್ತು. ಈಗ 4 ವರ್ಷದಿಂದ ಒಂದೇ ಒಂದು ಜೇನು ಇಲ್ಲ. ಕಾರಣ ಏನಂತೇಳಿ ನಾವು ಹೇಳೋದು ಕಷ್ಟ ಹೇಗಂತೇಳಿ. ಈಗ ಒಂದೇ ಒಂದು ಜೇನು ಇಲ್ಲ. ಈಗ ಅದಕ್ಕೆ ನಾವು ಏನ್ ಮಾಡಿದ್ವಿ, ಈಗ ಒಂದು 15 ವರ್ಷದಿಂದ ನಾನು ಪೆಟ್ಟಿಗೆ ಜೇನನ್ನು ಮಾಡ್ತಿದ್ದೆ ನಾನು. ಪೆಟ್ಟಿಗೆಜಿನ ಇರ್ತದೆ, ಅದು ಡಿವೈಡ್ ಮಾಡ್ತಿರ್ತೇವೆ, ಒಂದಕ್ಕೆ ಬಾಕ್ಸ್ ಇದ್ರೆ ಅದೊಂದು ಹಾಕ್ತಾ ಇರ್ತೇವೆ, ರಾಣಿ ಶೆಲ್ ಇದು ಮಾಡಿದಾಗ ಅದೊಂದು ಮಾಡ್ತಿರ್ತೇವೆ ನಾವು. ಅದು ಒಂದನೇದಾಗಿ ಪರಾಗಸ್ಪರ್ಶ ಕ್ರಿಯೆ ಹೆಚ್ಚಿಗೆ ಆಗ್ತದೆ ಅಡಿಕೆ ತೋಟದಲ್ಲಿ, ಹೌದು ತೆಂಗಿನಲ್ಲಿ ಜಾಸ್ತಿಯ ಅಡಿಕೆ ತೋಟದಲ್ಲೂ ಮಾಡಿರ್ತದೆ. ಈ ಬೆಳಿಗ್ಗೆ ಈ ಟೈಮ್ ಅಡಿಕೆ ಸಿಂಗಾರ ಬಿಡಿಸುವಾಗ 9 ಗಂಟೆಯಿಂದ 10-11 ಗಂಟೆ ತನಕ ತೋಟದಲ್ಲಿ ಜೀರ್ಣ ಜೀಂಕಾರ ಕೀಳೋಗ ಬಹಳ ಖುಷಿ ಅನಿಸ್ತದೆ ನಮ್ಗೆ. ಒಂದು ಎರಡನೇದಾಗಿ ಸಂಜೆ ಟೈಮ್ನಲ್ಲೂ ಅದು ಹೊರಗಡೆ ಹೋಗಿ ಹಾರಾಟ ಮಾಡೋದಂತ ಬರೋ ಟೈಮ್ ಆಗ ಸಂಜೆ 6 ಗಂಟೆ ನಂತರ, ಅದು ಒಂದು ಆ ಟೈಮ್ನಲ್ಲೂ ಖುಷಿನೇ ಅನಿಸ್ತದೆ. ಮೂರನೇದಾಗಿ ಜೇನು ಅಂದ್ರೆ ಅದರದ್ದು ಕಲಿಯುವಂಥದ್ದು ನಾವು ಭಾಳ ಇರ್ತದೆ, ಯಾಕೆಂದ್ರೆ ಒಂದು ರಾಣಿ ಹುಳ ಏನು ಹೇಳ್ತದೆ ಅದು ಅಷ್ಟು ಜೇನು ಸಂಸಾರ ಏನು ಇರ್ತದೆ ಅಷ್ಟು ಅದ್ರ ಒಂದು ರಾಣಿ ಹುಳದ ಮೇಲೆ ಮೇಂಟೈನ್ ಮಾಡ್ತದವ್ರು, ಅಷ್ಟು ಹೇಳದ್ ಕೇಳಿಸ್ತದ. ಒಂದು ರಾಣಿ ಹುಳ ಹೋಯ್ತಂದ್ರೆ ಜೇನು ಇಡೀ ವರ್ಷ ಖಾಲಿ ಆಗ್ಬಿಡ್ತದೆ. ಅಂದ್ರೆ ಜೇನು ಹುಳಗಳ ಒಂದು ಜೀವನ ಕ್ರಮವು ಕೂಡ ನಮ್ಮ ಒಂದು ಜೀವನಕ್ಕೆ ತುಂಬಾ ಹೋಲಿಕೆ ಇದೆ, ತುಂಬಾ ಮಾದರಿಯಾಗಿ ನಾವು ಅದ್ರ ಅಳವಡಿಸ್ಕೊಳ್ಬೇಕು ಅದಂತ. ಅಂದ್ರೆ ಬೆಳಿಗ್ಗೆ 5 ಗಂಟೆ ಹೆಂಗೆ ಬೆಳಕಾಗ್ತಿದೆ ಹಾಗೆ ಅದು ಕೆಲಸಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತು. ಅದು ರಾತ್ರಿ ಹೊತ್ತಿನಲ್ಲಿ ಸಹಿತ ನಾವು ಎಲ್ಲಾರು ಒಂದು ಪೆಟ್ಟಿಗೆ ತೆಗೆದು ಓಡಾಡ್ತಾ ಇರ್ತೀವಿ, ಏನ್ ಕೆಲಸ ಮಾಡ್ತಾರೆ ಅಂತ ನಾವು ಹೇಳಿ ನಮ್ಗೆ ಅರಿವಿಲ್ಲ ಅದ್ರದ್ದು, ಒಟ್ಟು ರಾತ್ರಿ ಹಗಲಂತೇಳಿ ಎಚ್ಚರನೇ ಇರ್ತದೆ. ಆಮೇಲೆ ಈಗ ಜೇನು ನೊಣಗಳ ಒಂದು ಆರೋಗ್ಯದ ದೃಷ್ಟಿಯಿಂದ ನೋಡಿದಾಗ ಈ ಥೈಸಾಕ್ ರೋಡ್ ಅನ್ನುವಂಥ ಒಂದು ಕಾಯಿಲೆ ಸಾಕಷ್ಟು ಹಾನಿಯನ್ನು ಉಂಟು ಮಾಡ್ತು. ಹೇಗಿದೆ ಸದ್ಯದ ಪರಿಸ್ಥಿತಿ? ಈಗ ಸದ್ಯದ ಈ ವರ್ಷದಲ್ಲಿಲ್ಲ, ಹೋದ ವರ್ಷದಲ್ಲಿ ಸ್ವಲ್ಪ ಮಟ್ಟಿಗೆ ಇತ್ತು, ಅಚ್ಚೆ ವರ್ಷ ಬಹಳ ಇತ್ತು ಥೈಸಾಕ್ ರೋಡ್, ಈ ವರ್ಷ ಸ್ವಲ್ಪ ಮಟ್ಟಿಗೆ ಇನ್ನೂ ಎಲ್ಲಿ ಹರಡಿದ್ ಕಾಣಲಿಲ್ಲ. ಅಂದ್ರೆ ನೈಸರ್ಗಿಕವಾಗಿ ಅದು ಹತೋಟಿ ಆಗ್ತಾ ಇದೆ, ನೈಸರ್ಗಿಕವಾಗಿ ಹತೋಟಿ ಆಗ್ತದೆ ಅಂತೇಳಿ ವಿಚಾರ ಉಂಟು. ನಾವು ಯಾವುದೇ ಅದಕ್ಕೆ ಔಷಧಿ ಏನು ಮಾಡಲಿಲ್ಲ, ಪೆಟ್ಟಿಗೆ ಮಾಡಿ ಇದ್ದ ಪೆಟ್ಟಿಗೆಯನ್ನು ನಾಶನೇ ಆಗ್ತದೆ. ನಾವು ಅದರನ್ನು ನಾವು ಕೊಲ್ಲಿಕ್ಕೆ ನಮಗೆ ಮನಸ್ಸು ಬರುವುದಿಲ್ಲ, ಯಾಕಂದ್ರೆ ಅದು ನಮ್ಮಂತೆ ಒಂದು ಜೀವನ ಅಲ್ವಾ, ಹಾಗಾಗಿ ಅದು ಏನಾಗ್ತದೆ ಆಗಲಿ ಅಂತ ನಾವು ಬಿಟ್ಟುಬಿಟ್ಟಿದ್ದೇವೆ ಅದರನ್ನು. ಈಗ ವಾತಾವರಣದಲ್ಲಿ ಕೂಡ ಸಾಕಷ್ಟು ಏರುಪೇರಾಗುವುದನ್ನ ನಾವು ನೋಡ್ತಾ ಇದ್ದೀವಿ. ಈಗ ಈ ಕಳೆದ ವರ್ಷ ನೋಡಿದ್ರೆ ಆ ಮಳೆ ಸಾಕಷ್ಟು ಬರಲಿಲ್ಲ ಬರಬೇಕಾದಂತಹ ಒಂದು ಸಂದರ್ಭದಲ್ಲಿ, ಇದರಿಂದಾಗಿ ಹೂವಿನ ಉತ್ಪಾದನೆ ಮತ್ತು ಈ ಜೇನಿನ ಉತ್ಪಾದನೆಯಲ್ಲಿ ಏನಾದ್ರು ವ್ಯತ್ಯಾಸ ಆಗಿದೆಯಾ? ಜೇನಿನ ಉತ್ಪಾದನೆಯಲ್ಲಿ ವಾತಾವರಣದ ಮೇಲಿನ ಇದೇ ಬಹಳ ಮುಖ್ಯ ಪರಿಣಾಮನೇ. ಒಂದ್ ವರ್ಷ ಈ ವಾತಾವರಣದ ಈ ಮಳೆ ಇದು ಮುನ್ಸೂಚನೆ ಹೆಚ್ಚು ಕಮ್ಮಿ ಆದ್ರೂ ಹೌದು, ಮಳೆ ಮುನ್ಸೂಚನೆ ಇದ್ರೆ ಮಳೆ ಮೊದಲು ಬಂದ್ರೆ ಜೇನು ತುಪ್ಪ ಮಾಡೋದು ಫಸ್ಟ್ ಮಾಡ್ಬಿಡ್ತಾವು, ಹಂಗೇನೋ ಒಂದು ಲೆಕ್ಕಾಚಾರ ಉಂಟು ಅದು ಅವ್ರದ್ದು. ಆದ್ರೆ ಮಳೆ ಮುಂದೋಯ್ತಂದ್ರೆ ಜೇನು ತುಪ್ಪನು ಮಾಡುದಿಲ್ಲ. ಅಂದ್ರೆ ಹೂವು ಏನು ಸಿಗ್ತದೆ ನೋಡ್ರಿ, ಯಾವ್ಯಾವ ಹೂವು ಈ ನಮ್ಮಲ್ಲಿ ಮತ್ತಿ ನಂದಿ ತಾರಿ ಹಿಂಗ ಮೂರ್ನಾಲ್ಕು ಗಿಡದ ಹೂವು ಇರ್ತದೆ ಇಲ್ಲಿ ಜಾಸ್ತಿ ಈ ಕಡೆಗೆ. ನಿತ್ಯ ಹರಿದ್ವರ್ಣ ಅಲ್ಲ ನಮ್ಮ ಕಡೆ, ಸ್ವಲ್ಪ ಅರೆ ಬಯಲುಸೀಮೆ ಟೈಪ್ ಬಂತು, ಹಾಗಾಗಿ ಮತ್ತಿ ಹೂವು ಜಾಸ್ತಿ ಈ ಕಡೆಗೆ. ಆ ಹೂವಿನಲ್ಲಿ ತುಪ್ಪ ಮಾಡ್ತಾವು, ಹೂವಿನ ಏನು ಹೂವು ಹೊರಟಿದೆಯೋ ಅದರಲ್ಲಿ ತುಪ್ಪ ಜಾಸ್ತಿ ಕಮ್ಮಿ ಆಗ್ತದೆ. ತುಪ್ಪ ಜಾಸ್ತಿ ಮಾಡ್ತಂದ್ರೆ ಮಳೆ ಚಲೋ ಆಯ್ತು ಬೆಳೆ ಚಲೋ ಇದೆ ಅಂತೇಳಿ ನಮ್ದೊಂದು ಲೆಕ್ಕಾಚಾರ. ಹೀಗೆ ಮಾರುಕಟ್ಟೆಗೆ ಅಂತ ನೀವೇ ಒಂದು ಹೊಸದಾದಂತಹ ಒಂದು ವಿಧಾನ ಕಂಡುಕೊಂಡಿದ್ದೀರಿ, ಎಲ್ಲವನ್ನೂ ಅದೇ ರೀತಿಯಲ್ಲಿ ಮಾರಾಟ ಮಾಡ್ತೀರೋ ಅಥವಾ ಜೇನು ಹಿಂಡಿ ಮಾರುತ್ತೆ? ಜೇನು ಹಿಂಡುದಿಲ್ಲ ನಾವು, ಹಿಂಡಿದ್ರೆ ಆ ರಟ್ಟು ಹಾಳಾಗ್ತದೆ ಅಂತೇಳಿ ಮಷಿನಲ್ಲಿ ತೆಗೆದು ಮಾರಾಟ ಮಾಡ್ತೇವೆ ನಾವು. 1 ಕ್ವಿಂಟಲ್ 2 ಕ್ವಿಂಟಲ್ ತನಕ ಆಗ್ತಿತ್ತು ನಮ್ದು. 1 ಕೆಜಿ ಬಾಟ್ಲ್ ಮಾಡಿ ನಾನು ಎಲ್ಲರಿಗೂ ಬೇಕಾದಂತವ್ರು ಫೋನ್ ಮಾಡ್ತಾರೆ, ಈ ಟೈಮ್ನಲ್ಲಿ ನಮ್ಗೆ ಫೋನ್ ಕಾಂಟ್ಯಾಕ್ಟ್ ಅಲ್ಲಿ ಇರ್ತದೆ, ಫೋನ್ ಮಾಡಿ ನಮ್ಗೆ ಬೇಕು ಬೇಕು ಅಂತೇಳಿ ಹೇಳ್ತಾರೆ, ಕೊಡ್ತಾ ಇರೋದು. ಇಲ್ಲಿಂದ ಬೆಂಗಳೂರು ತನಕ ಹೋಗ್ತಾರೆ, ಬೆಂಗಳೂರೆಲ್ಲ ನಮ್ಮ ಪರಿಚಯದವರು ಇದ್ದಾರೆ, ಬೆಂಗಳೂರು ಚೆನ್ನೈ ಎಲ್ಲ ಅವ್ರು ಕಳ್ತಾರೆ, ಅಕೌಂಟಿಗೆ ರೊಕ್ಕ ಹಾಕ್ತಾರೆ, ಅದು ಇದಿಲ್ಲ ನಮಗೆ. ಇದು ಆಹಾರವಾಗಿ ಉಪಯೋಗ ಆಗ್ತಾ ಇದೆಯೋ ಔಷಧಿಯಾಗಿ ಹೆಚ್ಚು ಉಪಯೋಗ ಆಗ್ತಾ ಇದೆಯಾ? ಎರಡಕ್ಕೂ ಉಪಯೋಗಿಸ್ತಾರೆ ಅವರು. ಕೆಲವು ಜನ ಈ ಸೀಸನ್ ಅಲ್ಲಿ ಅಂದ್ಕೊಳ್ಳೆ ತಾಜಾ ತುಪ್ಪ ಬರ್ತದೆ ಅಂತೇಳಿ ತಿನ್ಲಿಕ್ಕೂ ಉಪಯೋಗಿಸ್ತಾರೆ, ಇನ್ನು ಕೆಲವು ಜನ ಮಳೆಗಾಲದಲ್ಲಿ ಇಟ್ಟು ನನಗೆ 4-6-8 ಕೆಜಿ ಬೇಕಂತೇಳಿ ಅವರು ಔಷಧಿಗೆ ತಗೊಳ್ಳೋ ಸೇವಿಸೋರು ಇದ್ದಾರೆ, ಕೆಲವರು ಮಂಡಿ ನೋವು ಇದ್ರು. ಇದ್ರೊಳಗು ಮತ್ತೊಂದು ವಿಶೇಷ ಅಂದ್ರೆ ನಾನು ಜೇನು ಸಾಕಲಿಕ್ಕೆ ಅಂದ್ರೆ ನನಗೂ ಒಂದು ಪ್ಯಾರಾಲಿಸಿಸ್ ಟೈಪ್ ಆಗಿತ್ತು ನನಗೂ, ಅದರಿಂದ ನನಗೆ ಜೇನುತುಪ್ಪ ತಿನ್ನು ಕೈ ಮಂತ್ ಡೈಲಿ ಯೂಸ್ ಮಾಡು ಅಂತ ಹೇಳಿದ್ರು ಯಾರು ನಾಟಿ ವೈದ್ಯರು. ಆ ಜೇನುತುಪ್ಪ ನಾವು ಹಣ ಕೊಟ್ಟು ಕೊಂಡ್ಕೊಳ್ಬೇಕು, ನಮ್ಗೆ ಕೃಷಿ ಮಾಡ್ತಿದ್ರೆ ಕೃಷಿ ಒಟ್ಟಿಗೆ ಅದೊಂದು ಪ್ರೇರಣೆ ಆಯ್ತು ಒಂದು. ಎರಡನೇದಾಗಿ ಜೇನು ಕಚ್ಚಿದ್ರಿಂದ ಸಂದು ನೋವು ಕಡಿಮೆ ಆಗ್ತದೆ. ಅದು ವರ್ಷಕ್ಕೊಂದ್ಸರಿ ಕಟ್ಟಿಸ್ಕೊಂಡ್ರೆ ಯಾವಳು ಕಚ್ಚಿಸ್ಕೊಳ್ತೇವೆ, ವರ್ಷಕ್ಕೊಂದ್ಸರಿ ಕಚ್ಚಿದ್ರು ಚಲನೆಯ. ಈಗ ನಾವು ಡಿವೈಡ್ ಮಾಡ್ಬೇಕಲ್ಲ, ನಮ್ ಕಚ್ಚೇ ಇರ್ತವೆ. ಮೊದಲು ಬಾವು ಬರ್ತಿತ್ತು ನನಗೆ, ಅಂದ್ರೆ ನಂಜು ಇದ್ದವರಿಗೆ ಯಾವ ಬಾವು ಬರ್ತದೆ ಅಂತ ಹೇಳ್ತಾರೆ, ನಮ್ಗೆ ಗೊತ್ತಿಲ್ಲ ಅದು, ನಾವು ಇದ್ರ ಪರಿಚಯ ಇಲ್ಲ ನಮ್ಗೆ ಹೆಚ್ಚು. ಈಗ ನನಗೆ ಕಚ್ಚಿದ್ರಿಂದ ಬಾವು ಬರುದಿಲ್ಲ, ಅಂದ್ರೆ ಅದು ಆಂಟಿ ಹೋಗಿದೆ ಅಂತ ಹೇಳಾಯ್ತಲ್ಲ. ಮತ್ತೆ ಗಂಟು ನೋವು ಜಾಸ್ತಿ ಇತ್ತು ನನ್ಗೆ, ಕಾಲು ಗಂಟು ಕೈ ಗಂಟು ಎಲ್ಲ ನೋವು ಆಗ್ತಿತ್ತು. ಆ ಗಂಟು ನೋವು ನನಗೆ 95% ಕಡಿಮೆ ಆಗಿದೆ. ಜೇನು ನೋಣ ಕಚ್ಚಿದ್ರು ಕೂಡ ಏನು ಬೆದರ್ಕೊಳ್ಳೋದಿಲ್ಲ, ಏನು ಅಪಾಯನೇ ಇಲ್ಲ, ಬಹಳ ಆರೋಗ್ಯ ಚಲೋ. ನನ್ನ ಸ್ವಂತ ಅನುಭವ ಕಚ್ಚಿಸ್ಕೊಳ್ಳಿಕ್ಕೆ ಅಂತ ಯಾರು ಬರ್ತಾರ? ಅಂತದೇನು ಯಾರು ಬಂದಿಲ್ಲ, ಹೌದು ಹಿಂಗೆ ನೋಡ್ಲಿಕ್ಕೆ ಬರ್ತಾರೆ. ಒಳ್ಳೇದು ಗಣಪತಿ ಸುಬ್ರಾಯ ಅಡಿಕೆ ಸರವರು, ಬೇರೆ ಬೇರೆ ವೈವಿಧ್ಯಮವಂತ ಒಂದು ಕೃಷಿಯನ್ನ ಮಾಡ್ತಾ ಇದ್ರಿ, ಅದರಲ್ಲೂ ವಿಶೇಷವಾಗಿ G9 ಎನ್ನುವಂತ ಒಂದು ಬಾಳೆತಳಿಯನ್ನ ಪ್ರತ್ಯೇಕವಾಗಿ ನೆಟ್ಟು ಬೆಳೆಸ್ತಾ ಇದ್ರಿ. ಸಾಂಪ್ರದಾಯಿಕವಾಗಿ ಜೇನು ಕೃಷಿನೂ ಕೂಡ ಮಾಡ್ಕೊಂಡು ಬಂದಂಥವ್ರು, ಅಡಿಕೆ ಬಾಳೆ ಕಾಳು ಮೆಣಸು ಎಲ್ಲ ಬೆಳೆಯನ್ನು ಕೂಡ ಇಟ್ಕೊಂಡಿದ್ದೀರಿ. ನಿಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.

ಬಾಡಿದ ಬಡಿಗಾರ ಓಣಿಗೆ